ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಲ್ ಕುಸುಮ ಅವರೊಂದಿಗೆ ಸಂದರ್ಶನವಿದೆ. ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಡಾಕ್ಟರ್ ಕುಸುಮ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ನೂತನ ರೇಷ್ಮೆ ಹುಳುವಿನ ಸಂಕೀರ್ಣ ತಳಿಗಳು ಹಾಗೆ ಜನಪ್ರಿಯ ಡಬಲ್ ಹೈಬ್ರಿಡ್ನ ಅನುಕೂಲಗಳು, ಅದನ್ನು ಯಾವ ರೀತಿ ರೈತರು ಪಡೆದುಕೋಬಹುದು, ಯಾವ ರೀತಿ ಸಾಕಣೆ ಮಾಡಬಹುದು, ಈ ಬಗ್ಗೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ಧನ್ಯವಾದಗಳು ಸರ್. ಮೊದಲಿಗೆ ಈ ರೇಷ್ಮೆ ಸಾಕಾಣಿಕೆ ಕ್ರಿಯೆಗಳ ಬಗ್ಗೆ ಈಗಾಗಲೇ ನಾವು ಹಲವಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ದೀವಿ. ಇವಾಗ ರೇಷ್ಮೆ ಹುಳುಗಳ ಸಂಕೀರ್ಣಗಳ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನ ಕೊಡ್ತೀನಿ. ಮೊದಲಿಗೆ ಈಗ ನಮ್ಮ ಕೇಂದ್ರ ರೇಷ್ಮೆ ಸಂಶೋಧನೆ ಸಂಸ್ಥೆಯಲ್ಲಿ ಈಗಾಗಲೇ ಸುಮಾರು 55 ಎಲ್ಲ ರೀತಿ ಸಂಕೀರ್ಣಗಳನ್ನ ಆಥರೈಸ್ ಮಾಡಿರೋಂಥ ಸಂದರ್ಭದಲ್ಲಿ ಇದ್ದೀವಿ. ಹಾಗೆ ಇದರ ಅರಿವು ನಾವು ಬಹಳಷ್ಟು ರೈತರಲ್ಲಿ ಕೂಡ ಮೂಡಿಸಿದ್ದೀವಿ. ನಮ್ಮಲ್ಲಿ ಬರೋವಂಥ ತರಬೇತಿ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಈ ಪ್ರತಿಯೊಂದು ಸಂಕೀರ್ಣಗಳ ಬಗ್ಗೆ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಈಗ ರೈತರಲ್ಲಿ ಯಾವುದು ಬಹಳ ಜನಪ್ರಿಯವಾದ ಸಂಕೀರ್ಣಗಳು ಅನ್ನೋದಾದರೆ, ಮೊದಲಿಗೆ ಈಗ ನಾವು ನೋಡಿದಂಗೆ ಭಾರತದಲ್ಲಿ 70% ಕ್ರಾಸ್ ಬ್ರೀಡ್ ಸಾಕಾಣಿಕೆ ನಡೀತಾ ಇದೆ. ಅದರಲ್ಲಿ ಬಹಳ ಜನಪ್ರಿಯವಾದದ್ದು PM-CSR2 ಅಂತೇಳಿ, ಅಂದರೆ ಕೋಲಾರ್ ಗೋಲ್ಡ್ ಅಂತೇಳಿ. ಇದು ಬಂದು ಹಳದಿ ಗೂಡು ಕಟ್ಟುವಂಥ ಒಂದು ರೇಷ್ಮೆ ಹುಳು. ನೆಕ್ಸ್ಟು CSR2 ಮತ್ತು CSR4 ಅಂತ ಏನು ಹೇಳ್ತೀವಿ, ಅದು ಕೂಡ ಸಿಂಗಲ್ ಹೈಬ್ರಿಡ್ ಆಗಿದ್ದು ಬಹಳ ಜನಪ್ರಿಯವಾಗಿದೆ. ಅದರ ನಂತರ ಬಂದು FC1 ಮತ್ತು FC2 ಅಂತ ಹೇಳ್ತೀವಿ, ಇದು ಡಬಲ್ ಹೈಬ್ರಿಡ್ ದ್ವಿತಳಿ ದ್ವಿಸಂಕರಣ ತಳಿ ಅಂತ ಹೇಳ್ತೀವಿ. ಈಗ CSR2 ಮತ್ತು CSR4 ಬಂದು ಬೈವೋಲ್ಟೇನ್ ಅಂತ ಹೇಳ್ತೀವಿ, ಅಂದರೆ ಬಿಳಿ ಗೂಡು ಕಟ್ಟುವಂಥದ್ದು. ಇದು ಬಹಳ ಉತ್ಪನ್ನಕಾರಿ ದ್ವಿಸಂತತಿ ಸಂಕರಣ ತಳಿಯಾಗಿದ್ದು ಸಾಕಾಣಿಕೆ ಸಮಯದಲ್ಲಿ ಹುಳುಗಳು ಕಾಲಾವಧಿ ಬಂದು 23-24 ಇರುತ್ತೆ. ನಂತರ ಇದು ಒಂದು 65-70 kg ಪ್ರತಿ 100 ಮೊಟ್ಟೆಗೆ ಇಳುವರಿ ನೀಡುವಂಥ ಒಂದು ಸಂಕರಣವಾಗಿದೆ. ಜೊತೆಗೆ ಇದರ ಕೋಶಾವಸ್ಥೆ ಪರಿವರ್ತನಾ ಪ್ರಮಾಣ ಬಂದು 90%ಗಿಂತ ಹೆಚ್ಚಿದೆ. ಹಾಗೂ ಇದು ನೂಲು ಬಿಚ್ಚಾಣಿಕೆ ನೋಡೋದಾದರೆ 86-90% ಇದೆ. ಹಾಗೂ ರೇಷ್ಮೆ ನೂಲಿನ ಉದ್ದ ಬಂದು 1000 meter ದೊರೆಯುತ್ತೆ. ಜೊತೆಗೆ ಇದು ಒಂದು ಉತ್ತಮ ಬೆಳೆ ಸ್ಥಿರತೆ ನೀಡುವಂಥ ಒಂದು ತಳಿ ಕೂಡ ಆಗಿದೆ. ಹಾಗೂ ಇದನ್ನು ಪ್ರತಿ ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನೀರಾವರಿ ಪ್ರದೇಶಗಳು ಅಂತ ಇದೆ ಅಲ್ಲಿಗೆಲ್ಲ ಶಿಫಾರಸು ಮಾಡಲಾಗಿದೆ. ಇದಾದ ನಂತರ ನಮ್ಮಲ್ಲಿ ಇನ್ನೂ ಬಹಳಷ್ಟು ಈ ದ್ವಿಸಂತತಿ ಸಂಕರಣ ತಳಿಗಳು ಕೂಡ ಇದೆ. ಮೊದಲಿಗೆ ಒಂದು CSR-16-CSR-17 ಅಂತ ಒಂದು ಹೇಳ್ತೀವಿ. ಇದು ಬಂದು ಮಚ್ಚೆ ಇರುವ ನೀಲಿ ಮಿಶ್ರಿತ ಬಿಳಿ ಬಣ್ಣದ ಹುಳುಗಳು. ಇದು ಕಾಲಾವಧಿ ಬಂದು 23-24 ಇರುತ್ತೆ. ಹಾಗೂ ಇದು ಕೂಡ ಬಹಳ ಶುಭ್ರ ಬಿಳಿ ಬಣ್ಣದ ಗೂಡುಗಳನ್ನ ಕಟ್ಟುತ್ತೆ. ಇಳುವರಿ ಬಂದು 65-70 kg ಪ್ರತಿ 100 ಮೊಟ್ಟೆಗೆ. ಹಾಗೂ ಇದು ನೂಲು ಬಿಚ್ಚಾಣಿಕೆ ಬಂದು 86-90% ಇದ್ದು ಇದು CSR2 ಮತ್ತು CSR4 ಪರ್ಯಾಯವಾಗಿದೆ. ಹಾಗೆ ಇದು ಕೂಡ ನೀರಾವರಿ ಪ್ರದೇಶಗಳಿಗೆ ಶಿಫಾರಸು ಮಾಡಲಾಗಿದ್ದು ಹಾಗೂ ಉತ್ತಮ ಬೆಳೆ ಸ್ಥಿರತೆ ಕೂಡ ನೀಡುತ್ತೆ. ಇದಾದ ನಂತರ ನಮ್ಮಲ್ಲಿರುವಂಥ ಬಹಳ ಪ್ರಸಿದ್ಧ ಜನಪ್ರಿಯವಾಗಿರುವಂಥ ಒಂದು ಹೈಬ್ರಿಡ್ ಅನ್ನೋದಾದರೆ FC1-FC2. ಇದು 2000 ಇದನ್ನು ಡೆವಲಪ್ ಮಾಡಲಾಯಿತು. ಇದು ಕೂಡ ಬಹಳ ಉತ್ಪನ್ನಕಾರಿಯಾಗಿದ್ದು ಹಾಗೂ ಇದು ಮಚ್ಚೆ ಇರುವಂಥ ಬಿಳಿ ಬಣ್ಣದ ಹುಳುಗಳಿರುತ್ತವೆ. ಹಾಗೂ 23-24 ಹುಳುವಿನ ಕಾಲಾವಧಿ ಇದ್ದು ಇದು ಕೂಡ ಬಿಳಿ ಬಣ್ಣದ ಮಧ್ಯಮ ಹೊರಮೈ ಲಕ್ಷಣದ ಗೂಡನ್ನು ಕಟ್ಟುತ್ತೆ. ಇದರ ಬಹಳ ಅಡ್ವಾಂಟೇಜ್ ಅಂತ ಹೇಳೋದಾದರೆ ಇದು 70-75 kg ಪ್ರತಿ 100 ಮೊಟ್ಟೆಗೆ ಗೂಡಿನ ಇಳುವರಿ ಬರುತ್ತೆ. ಹಲವು ಸಂದರ್ಭಗಳಲ್ಲಿ 100 ಮೊಟ್ಟೆಗೆ 100 kg ಬಂದಿರುವಂಥ ಸಂದರ್ಭಗಳು ಇರದೆ ಎಷ್ಟೋ ಜನ ರೈತರು 100-110 kg ಇಳುವರಿ ಕೂಡ ಪಡೆದಿದ್ದಾರೆ. ಅಂಥ ಒಂದು ಒಳ್ಳೆಯ ದ್ವಿಸಂತತಿಯ ದ್ವಿಸಂಕರಣ ತಳಿ ಇದು. ಬೇರೆ ಎಲ್ಲ ಪ್ರತಿಯೊಂದು ಗುಣಲಕ್ಷಣದಲ್ಲೂ ನೋಡೋದಾದ್ರೂ ಇದು ಬಹಳ ಮೆಚ್ಚುಗೆನ ಪಡೆದಿದೆ. ಇದರ ಗುಣಮಟ್ಟ ನೋಡೋದಾದರೆ 2A-3A ಇದ್ದು ಉತ್ತಮ ಬೆಳೆ ಸ್ಥಿರತೆ ಕೂಡ ಇದು ಕೊಟ್ಟಿದೆ. ಭಾರತದ ಎಲ್ಲ ನೀರಾವರಿ ಪ್ರದೇಶಗಳಿಗೆ ಶಿಫಾರಸು ಮಾಡಲಾಗಿರುವಂಥ ಒಂದು ದ್ವಿಸಂಕರಣ ತಳಿಯಾಗಿದ್ದು ಇದನ್ನು ಪ್ರತಿ ಸಾರಿ ಶಿಫಾರಸು ಮಾಡಲಾಗಿರುವ ರೇಷ್ಮೆ ಹುಳು ಸಾಕಾಣಿಕೆ ಕ್ರಮವನ್ನು ಅಳವಡಿಸಿಕೊಂಡ್ರೆ ಇದರ ಇಳುವರಿ ತಾವು ಇನ್ನಷ್ಟು ಹೆಚ್ಚು ಪಡಿಬಹುದು. ಸೊ ಇದು ಬಂದು ನಮ್ಮ FC1-FC2 ಅಂತ ಏನು ಹೇಳ್ತೀವಿ. ಈಗ ನೀವು ಅನ್ಕೋಬೋದು FC1 ಅಂದ್ರೆ ಏನು, FC2 ಅಂದ್ರೆ ಏನು ಅಂತ. FC1 ಅಂದರೆ ಫೌಂಡೇಶನ್ ಕ್ರಾಸ್ 1, ಫೌಂಡೇಶನ್ ಕ್ರಾಸ್ 2 ಅಂದರೆ FC2. ಇದರಲ್ಲಿ ನಾವು ಪ್ರತಿಯೊಂದು ಕ್ರಾಸ್ ಸೆಟಪ್ ಮಾಡಬೇಕು ಅನ್ನೋದಾದರೆ ಒಂದು ಓವಲ್ ತಳಿನ ಒಂದು ಡಂಬಲ್ ತಳಿ ಜೊತೆ ಕ್ರಾಸ್ ಮಾಡ್ತೀವಿ. ಹಾಗೆ ಇಲ್ಲಿ ಎಫ್ ಸಿ ಒನ್ ಬಂದು ಇದು ಕಡಲೆಕಾಯಿ ಆಕಾರದ ತಳಿಗಳಾಗಿರ್ತವೆ. ಇದರಲ್ಲಿ ಎರಡು ತಳಿ ಇರುತ್ತೆ, ಸಿ ಎಸ್ ಆರ್ 6 ಮತ್ತು ಸಿ ಎಸ್ ಆರ್ 26 ಅಂತೇಳಿ. ಎಫ್ ಸಿ 2 ಬಂದು ಅಂಡಾಕಾರದ ತಳಿಯಗಳಾಗಿರುತ್ತೆ, ಇದರಲ್ಲಿ ಸಿ ಎಸ್ ಆರ್ 2 ಮತ್ತು ಸಿ ಎಸ್ ಆರ್ 27. ಇದರ ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ಒಟ್ಟು 4 ತಳಿಗಳನ್ನ ಸೇರಿ ಒಂದು ಡಬಲ್ ಹೈಬ್ರಿಡ್ ಡೆವಲಪ್ ಮಾಡಿದ್ದೀವಿ. ಎಫ್ ಸಿ ಅನ್ನೋದು ಒಂದು ಅಡಿಷ್ನಲ್ ಸ್ಟೆಪ್ ಬಂದಂತೆ. ಇದರಿಂದ ನಮಗೆ ಮೊಟ್ಟೆಯ ರಿಕವರಿ ಅಂತ ಏನು ಹೇಳ್ತೀವಿ ಅದು ಬಂದು 15-20% ಜಾಸ್ತಿ ಸಿಗುತ್ತೆ. ಸೊ ಇದೇ ಒಂದು ಪ್ರಮುಖವಾದ ಗುಣಲಕ್ಷಣ ಈ ನಮ್ಮ ಡಬಲ್ ಹೈಬ್ರಿಡ್ನಲ್ಲಿ. ಅದೇ ನಮ್ಮ ಸಿಂಗಲ್ ಹೈಬ್ರಿಡ್ನಲ್ಲಿ ಈ ಒಂದು ಲಕ್ಷಣ ಅಷ್ಟು ಹೆಚ್ಚು ಕಂಡುಬರಲ್ಲ. ಹಾಗಾಗಿ ಪ್ರತಿಯೊಬ್ಬರು ಈಗ ರೈತರಾಗಲಿ ಅಥವಾ ರೀಲರ್ಸ್ಗಳಾಗಲಿ ಅವ್ರಗಳಿಗೆ ಇದು ಬಹಳ ಅಡ್ವಾಂಟೇಜಸ್ ಅಂತಲೇ ಹೇಳ್ಬೋದು. ಇದ್ಬಿಟ್ರೆ ನಮ್ಮ ಹತ್ರ ಇನ್ನೂ ಒಂದು ಸಿಂಗಲ್ ಹೈಬ್ರಿಡ್ ಇದೆ, ಅದು ಬಂದು ಚಾಮರಾಜ ಅಂತ ಇದ್ರ ಹೆಸರು. CSR 50 × CSR 51 ಅಂಥೇಳಿ ಇದನ್ನು 2012 ಡೆವಲಪ್ ಮಾಡಿದಂಥ ಸಂದರ್ಭ. ಹಾಗೂ ಇದು ಬಂದು ದೃಢಕಾಯ ಸಂತತಿ ಸಂಕರಣ ತಳಿಯಾಗಿದ್ದು ಇದು ಕೂಡ ಮಚ್ಚೆ ಇರುವಂಥ ಹುಳಗಳು. ಕ್ರಮೇಣವಾಗಿ 23-24 ದಿನ ಹುಳಗಳ ಕಾಲಾವಧಿ ಇದ್ದು ಶುಭ್ರ ಬಿಳಿ ಗೂಡು ಕಟ್ಟುತ್ತೆ. ಈ ಹುಳಗಳು 70-75 ಕೆಜಿ ಪ್ರತಿ 100 ಮೊಟ್ಟೆಗೆ ನಾವು ಇಳುವರಿ ಕಾಣಬಹುದು. ಅದಲ್ಲದೆ ರೇಷ್ಮೆ ನೂಲಿನ ಉದ್ದ ಬಂದು ಇದು 1150 ಮೀಟರ್ವರೆಗೂ ಸಿಗುತ್ತೆ. ಇದರ ಇನ್ನೊಂದು ಪ್ರಮುಖವಾದ ಗುಣಲಕ್ಷಣ ಅಂದರೆ ಇದು ದೇಶದ ಎಲ್ಲ ನೀರಾವರಿ ಪ್ರದೇಶಗಳಲ್ಲಿ ಮತ್ತು ವ್ಯತಿರಿಕ್ತ ಪರಿಸ್ಥಿತಿಗಳಲ್ಲಿ ಕೂಡ ಇದು ಸೂಕ್ತವಾಗಿ ಸಾಕಾಣಿಕೆ ಮಾಡಬಹುದು ಅಂತ ನಮ್ಮ ಸಂಸ್ಥೆಯಿಂದ ನಾವು ಶಿಫಾರಸು ಮಾಡಿದ್ದೀವಿ. ಅಷ್ಟೊಂದು ಮುಖ್ಯವಾದ ಗುಣ ಏನು ಅನ್ನೋದಾದರೆ ಇದು ಒಂದು ಹೈ ಸಿಲ್ಕ್ ರಿಕವರಿ ಹೈಬ್ರಿಡ್ ಅಂತ ಕರಿತೀವಿ. ಅಂದರೆ ಹೆಚ್ಚು ಸಿಲ್ಕ್ನ ರಿಕವರ್ ಮಾಡಬಹುದಾದಂಥ ಒಂದು ಹೈಬ್ರಿಡ್ ಇದು. ಇದು ಬಂದು ಚಾಮರಾಜ. ಇದ್ಬಿಟ್ರೆ ನಮ್ಮಲ್ಲಿ ಇವಾಗ ಆಲ್ಮೋಸ್ಟ್ ಪ್ರತಿ ಜಾಗದಲ್ಲೂ ಎಫ್ ಸಿ 1 ಎಫ್ ಸಿ 2 ಸಾಕಾಣಿಕೆನೆ ನಡೀತಾ ಇದೆ. ಅದ್ಬಿಟ್ರೆ ನಮ್ಮ ಹತ್ರ ಇನ್ನೂ ಒಂದು ಡಬಲ್ ಹೈಬ್ರಿಡ್, ಅಂದರೆ ಇದು ಬಂದು ಜಯ ಚಾಮರಾಜ ಅಂತ ಇದರ ಹೆಸರು. CSR 50 52 CSR 51 × 53 ಇದನ್ನು ಕೂಡ 2012 ನಾವು ಡೆವಲಪ್ ಮಾಡಿದಂಥದ್ದು. ಇದರಲ್ಲೂ ಕೂಡ ಮಚ್ಚೆ ಹುಳಗಳಿದ್ದು ಬಿಳಿ ಗೂಡು ಕಟ್ಟೋ ಅಂತ ಒಂದು ಹೈಬ್ರಿಡ್ ಇದು. ಕ್ರಮೇಣವಾಗಿ ಇದು ಕೂಡ 23-24 ದಿನ ಹುಳ ಸಾಕಾಣಿಕೆ ಇರುತ್ತೆ. 70-75 ಕೆಜಿ ಪ್ರತಿ 100 ಮೊಟ್ಟೆಗೆ ಇಳುವರಿ ಕೊಡುತ್ತೆ. ಹಾಗೂ ಉತ್ತಮ ಬೆಳೆ ಸ್ಥಿರತೆ ಕೂಡ ನಾವು ಕಾಣಬಹುದು. ಇದು ಎಲ್ಲ ನೀರಾವರಿ ಪ್ರದೇಶಗಳಿಗೂ ಹಾಗೂ ವ್ಯತಿರಿಕ್ತ ಪರಿಸ್ಥಿತಿಗಳಿಗೂ ಕೂಡ ಸೂಕ್ತವಾದಂಥ ಒಂದು ದ್ವಿಸಂತತಿ ದ್ವಿಸಂಕರಣ ತಳಿಯಾಗಿದೆ. ಇದ್ಬಿಟ್ರೆ ನಮ್ಮಲ್ಲಿ ಮತ್ತೊಂದು ಬಹಳ ಚೆನ್ನಾಗಿರುವಂಥ ಒಂದು ಹಾಗೂ ಅನಾನುಕೂಲಕರ ಪರಿಸ್ಥಿತಿಗಳಿಗೂ ಉತ್ತಮ ದ್ವಿಸಂಕರಣ ತಳಿ ಅನ್ನೋದು ಒಂದು ನಾವು ಡೆವಲಪ್ ಮಾಡಿದ್ವಿ. ಇದು 2014 ಡೆವಲಪ್ ಮಾಡಿದಂಥ ಒಂದು ಸಂಕರಣ. ಇದರ ಹೆಸರು G11 × G19 ಅಂತ ಹೇಳ್ತೀವಿ. ಏನಿದು G11 G19 ಅಂದರೆ ಇದರಲ್ಲಿ ನಾವು ಒಂದು ಜೆನೆಟಿಕ್ ಮಾರ್ಕರ್ ಅಂತ ಹೇಳ್ತೀವಿ. ಜೈವ ವಿಜ್ಞಾನ ಶಾಸ್ತ್ರ ಬಳಸ್ಕೊಂಡು ಮಾರ್ಕರ್ ಅನ್ವಯಿಸ್ಕೊಂಡು ಅದನ್ನು ನಾವು ಡೆವಲಪ್ ಮಾಡಿದಂಥ ಒಂದು ಹೈಬ್ರಿಡ್ ಇದು. ಇದು ಕೂಡ 65-70 ಕೆಜಿ ವರೆಗೂ 100 ಮೊಟ್ಟೆಗೆ ಇಳುವರಿ ನೀಡುವಂಥ ಒಂದು ಸಂಕರಣ ಆಗಿದ್ದು ಉತ್ತಮ ಜೀರ್ಣಶಕ್ತಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬದುಕುಳಿಯುವ ಸಾಮರ್ಥ್ಯ ಈ ಒಂದು ನಮ್ಮ ದ್ವಿಸಂಕರಣದಲ್ಲಿ ಇದೆ. ಹಾಗಾಗಿ ಇದರಲ್ಲಿ ಒಂದೇ ವ್ಯತ್ಯಾಸ ಏನಂದರೆ ನಮ್ಮ ಎಫ್ ಸಿ 1 ಎಫ್ ಸಿ 2 ಬಂದು ಮಚ್ಚೆ ಇರುವಂಥ ಹುಳಗಳು, ಇದು ಬಂದು ಪ್ಲೇನ್ ಹುಳಗಳು, ಮಚ್ಚೆ ಇಲ್ಲದಂಥ ಹುಳಗಳು. ಹಾಗೆ ಇದು ಎಲ್ಲ ಪ್ರದೇಶದ ಮತ್ತು ಎಲ್ಲ ಕಾಲಗಳಲ್ಲೂ ಇದರ ಸಾಕಾಣಿಕೆ ಸೂಕ್ತವಾಗಿರುತ್ತದೆ. ಅಂದರೆ ವರ್ಷದ ಎಲ್ಲ ತಿಂಗಳಲ್ಲೂ ನಾವು ಇದರ ಸಾಕಾಣಿಕೆ ಮಾಡಬಹುದು. ಸೊ ಇದು ಬಿಟ್ಟರೆ ನಮ್ಮಲ್ಲಿ ಇನ್ನು ಹಲವು ಥರ ಈ ಹೈಬ್ರಿಡ್ಗಳು ಕೂಡ ಇದ್ದಾವೆ. ಇದು ಬಹಳ ಜನಪ್ರಿಯವಾದದ್ದನ್ನು ಈಗ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ 2023 ಏನು ಆಥರೈಸ್ ಆಗಿರೋವಂಥದ್ದಾದರೆ SA8 × CSR 16 ಅಂತ. ಇದನ್ನು 2015 ನಾವು ಡೆವಲಪ್ ಮಾಡಿದ್ರು. ಆಥರೈಸೇಷನ್ ಆಗೋವರೆಗೂ 2023 ಆಯಿತು. ಇದು ಕೂಡ ಒಂದು ಉತ್ಪನ್ನಕಾರಿ ದ್ವಿಸಂಕರಣ ತಳಿಯಾಗಿದ್ದು ಇದು ಮಚ್ಚೆ ಇರುವಂಥ ಹುಳಗಳು. ಹಾಗೂ ಇದು ಕೂಡ 23-24 ದಿನ ಸಾಕಾಣಿಕೆ ಕಾಲಾವಧಿ ತೋರಿಸುತ್ತೆ, ಬಿಳಿ ಗೂಡನ್ನು ಕಟ್ಟುತ್ತವೆ. ಹಾಗೂ 70-75 ಕೆಜಿ ಪ್ರತಿ 100 ಮೊಟ್ಟೆಗೆ ಸಿಗುವಂಥ ದ್ವಿಸಂಕರಣ ತಳಿಯಾಗಿರುತ್ತೆ. ಇದರಲ್ಲಿ ಏನು ಬಹಳ ಮೆಚ್ಚುಗೆ ವಹಿಸಿರೋದು ಅಂದರೆ ಇದು ಎಲ್ಲ ಕೃಷಿ ಹವಾಮಾನ ಪರಿಸ್ಥಿತಿಗಳಿಗೆ ಶಿಫಾರಸು ಮಾಡಲಾಗಿದೆ. ಇದಷ್ಟೇ ಅಲ್ಲದೆ ಇದರಲ್ಲಿ SA8 ಅಂತ ಒಂದು ಏನು ತಳಿ ಇದೆ ಇದು ರೋಗ ಸಹಿಷ್ಣು ತಳಿಯಾಗಿದ್ದು ಇದರ ಇಳುವರಿ ಬಹಳ ಹೆಚ್ಚು ಸಿಗುತ್ತೆ ಅಂತ ನಾವು ತಿಳ್ಕೋಬೋದು. ಇರುವಂಥ ಎಲ್ಲ ಸಿಂಗಲ್ ಹೈಬ್ರಿಡಿಗೆ CSR 2 ಮತ್ತು CSR 4 ಅಂತ ಒಂದು ಸಿಂಗಲ್ ಹೈಬ್ರಿಡ್ ಇದೆ, ಅದಕ್ಕಿಂತ ಬಹಳಷ್ಟು ಚೆನ್ನಾಗಿ ಇದು ಇಳುವರಿ ನೀಡಬಲ್ಲ ಅಂತ ಒಂದು ದ್ವಿಸಂತತಿ ಸಂಕರಣ ತಳಿಯಾಗಿದೆ. ಇದ್ಬಿಟ್ರೆ ನಮ್ಮ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಈಗ ನಡೀತಿರುವಂಥ ಸಂಶೋಧನೆಯಲ್ಲಿ ತಿಳಿಸ್ಕೊಡ್ಬೇಕು ಅನ್ನೋದಾದರೆ TT21x TT56 ಅಂತ ಒಂದು ಹೊಸ ದ್ವಿಸಂಕರಣ ಹೈಬ್ರಿಡ್ನ ನಾವು ಡೆವಲಪ್ ಮಾಡಿದ್ದೀವಿ. ಇದು ಹೈ ಟೆಂಪರೇಚರ್ ಈಗ ಬಹಳ ಸಮಸ್ಯೆ ಇರೋವಂಥ ಒಂದು ಇದು ಅನ್ನೋದಾದರೆ ಜಾಸ್ತಿ ಉಷ್ಣಾಂಶ ಹೆಚ್ಚಿರುವಂಥ ಕಡೆಗೆ ನಮಗೆ ಯಾವುದಾರ ಒಂದು ಹೈಬ್ರಿಡ್ ಕೊಡಿ ಅಂತ ರೈತರು ಕೇಳ್ಕೊತಾ ಇದ್ದಾರೆ. ಅದಕ್ಕೆ ಬಹಳ ಸೂಕ್ತವಾದಂಥ ಒಂದು ಸಂಕರಣ ಅನ್ನೋದಾದರೆ TT21x TT56 ಅಂತ ಹೇಳಿ. ಇದು ಬಂದು ಮಚ್ಚೆ ಇರುವಂಥ ಹುಳುಗಳು, ಇದು ಕೂಡ 22-23 ದಿನ ಹುಳುವಿನ ಸಾಕಾಣಿಕೆ ಕಾಲಾವಧಿ ಇರುತ್ತೆ. ಇಳುವರಿ ನಮ್ಮ CSR2x CSR4 ಅಷ್ಟು ಇದ್ದು ಅಂದರೆ 70-75 kg ಇಳುವರಿ ದೊರೆಯುತ್ತೆ. ಇದರಲ್ಲೂ ಕೂಡ ನಾವು ಮೊಟ್ಟೆ ರಿಕವರಿ ಏನು ಹೇಳ್ತೀವಿ ಅದು ಕೂಡ 15-20% ಹೆಚ್ಚಿದೆ. ಹಾಗಾಗಿ ಇದು ಎಲ್ಲ ಪ್ರತಿ ಒಂದು ಕ್ಷೇತ್ರದಲ್ಲೂ ನಾವು ಇದರ ಸಾಕಾಣಿಕೆನ ಶಿಫಾರಸು ಮಾಡ್ತಾ ಇದ್ದೀವಿ. ಇದ್ಬಿಟ್ರೆ ಇನ್ನು ಹೆಚ್ಚು ತಿಳ್ಕೊಳ್ಬೇಕು TT ಬಗ್ಗೆ ಅನ್ನೋದಾದರೆ, ಇದು ಗೂಡು ಕವಚದ ಅನುಪಾತ ಬಂದು 22-23%ವರೆಗೂ ಇದು ಸಿಗುತ್ತೆ. ಜೊತೆಗೆ ಈಗ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಎಲ್ಲ ರೇಷ್ಮೆ ಹುಳುಗಳನ್ನು ನಾವು ಸಂಶೋಧನೆ ಮಾಡಿ ಈಗ ಹೊಸದೇನಾರ ತಳಿ ನಮ್ಮ ಭಾರತ ದೇಶದ ಹುಳುಗಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಲ್ಗೇರಿಯಿಂದ ಕೆಲವಷ್ಟು ತಳಿಗಳನ್ನ ನಾವು ತಂದ್ವಿ. ಅದನ್ನು ಉಪಯೋಗಿಸ್ಕೊಂಡು ಇಲ್ಲಿರೋ ಹುಳುಗಳ ಜೊತೆ ಹೈಬ್ರಿಡ್ ಕಾಂಬಿನೇಷನ್ಸ್ಗಳನ್ನ ಮಾಡಿ ಅದರಲ್ಲಿ ಡೆವಲಪ್ ಮಾಡಿದಂಥ ಒಂದು ಹೈಬ್ರಿಡ್ ಅನ್ನೋದಾದರೆ ನಮ್ಮ BFC Double Hybrid ಅಂತೇಳಿ. ಬಲ್ಗೇರಿಯಾ ವಿಶೇಷತೆ ಏನು ಮೇಡಮ್? ಬಲ್ಗೇರಿಯಾ ವಿಶೇಷತೆ ಅಂದರೆ ಇದರಲ್ಲಿ ಸಿಲ್ಕ್ ಕಂಟೆಂಟ್ ಅಂತೇನು ಹೇಳ್ತೀವಿ, ರೇಷ್ಮೆ ಹೆಚ್ಚಿರೋ ಅಂಥ ಕೆಲವಷ್ಟು ತಳಿಗಳನ್ನ ಇಲ್ಲಿಗೆ ತಂದರು. ಇದು ಬಂದು ನಮ್ಮ ಸಂಸ್ಥೆಯಲ್ಲಿ ವಿಜ್ಞಾನಿಗಳಾದಂಥ ಡಾಕ್ಟರ್ ಮಂದಿರಮೂರ್ತಿ ಅವರು ಹಾಗೂ ನಮ್ಮ ಮುಂಚೆ ಇದ್ದಂಥ ನಿರ್ದೇಶಕರಾದಂಥ ಡಾಕ್ಟರ್ ವಿ ಶಿವಪ್ರಸಾದ್ ಅವರು ಬಲ್ಗೇರಿಯಾ ಪ್ರವಾಸ ಕೈಗೊಂಡು ಅಲ್ಲಿ ಈ ಒಂದು ಮೆಟೀರಿಯಲ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಮೂಲಕ ಬಲ್ಗೇರಿಯಾ ತಳಿಗಳನ್ನ ಇಲ್ಲಿ ತಂದು ಇಲ್ಲಿ ಹೊಸ ಹೊಸ ಕಾಂಬಿನೇಷನ್ ಸುಮಾರು 428 ಹೊಸ ಕಾಂಬಿನೇಷನ್ಸ್ಗಳನ್ನ ಮಾಡಿದ್ರು, ಏನು ಹೈಬ್ರಿಡ್ ಕಾಂಬಿನೇಷನ್. ಅದರಲ್ಲಿ ತುಂಬ ಹೆಚ್ಚು ನಮಗೆ ಇಳುವರಿ ನೀಡುವಂಥ ಒಂದು ಡಬಲ್ ಹೈಬ್ರಿಡ್ ಯಾವುದು ಅಂದರೆ ಈ ನಮ್ಮ BFC1x BFC10. BFC1 ಬಂದು ಅಂಡ ಆಕಾರದ ತಳಿಗಳು, BFC10 ಬಂದು ಈ ಕಡಲೆಕಾಯಿ ಆಕಾರದ ತಳಿ ಆಗಿರುತ್ತೆ. ಇದನ್ನು ಕ್ರಾಸ್ ಮಾಡಿ ಡೆವಲಪ್ ಮಾಡಿ ಒಂದು ಹೈಬ್ರಿಡ್ ಡೆವಲಪ್ ಮಾಡಿದ್ವಿ. ಇದರಲ್ಲಿ ವಿಶೇಷತೆ ಏನಂದರೆ ರೆಂಡಿಟ ನಾವು ಈವರೆಗೂ ನೋಡಿದಂತೆ ಪ್ರತಿ ಎಲ್ಲ ಸಂಕರಣಗಳಲ್ಲಿ 5.75-6 ರೆಂಡಿಟ ಸಿಗೋದಾದರೆ ಈ ಒಂದು ಡಬಲ್ ಹೈಬ್ರಿಡಲ್ಲಿ 5-5.5 ರೆಂಡಿಟ ಸಿಗ್ತಾ ಇದೆ. ಅಂದರೆ ರೆಂಡಿಟ ಅಂದರೆ ನಮಗೆ 1 kg ರಾ ಸಿಲ್ಕ್ ಪಡೆಯೋದಕ್ಕೆ ಎಷ್ಟು kg ಗೂಡು ಬೇಕು ಅನ್ನೋದು ರೆಂಡಿಟ ಅಂತ ಹೇಳ್ತೀವಿ. ಆ ಥರ ರೆಂಡಿಟ ಕಡಿಮೆ ಆದಷ್ಟು ಆ ಒಂದು ಕ್ವಾಲಿಟಿ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಹಾಗಾಗಿ ಈ ಇರೋವಂಥ ಎಲ್ಲ ಡಬಲ್ ಹೈಬ್ರಿಡ್ಗಳಲ್ಲಿ ಈ ನಮ್ಮ BFC1x BFC10 ಬಂದು 5-5.5 ರೆಂಡಿಟ ಕೊಡ್ತಾ ಇದೆ. ಹಾಗಾಗಿ ಇದು ಬಹಳ ಉನ್ನತ ಮಟ್ಟದ ಒಂದು ದ್ವಿಸಂಕರಣ ದ್ವಿಸಂತತಿ ತಳಿಯಾಗಿದೆ. ನೂಲಿನ ಉದ್ದ ಬಂದು 1200 meter ಸಿಗುತ್ತೆ. ಪರವಾಗಿಲ್ಲ. ಸೊ ಇದು ನಮ್ಮ ಈಗಿರುವಂಥ ಬಹಳ ಜನಪ್ರಿಯ ದ್ವಿಸಂಕರಣ ದ್ವಿಸಂತತಿ ತಳಿಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದಲ್ಲದೆ ನಮ್ಮಲ್ಲಿ ಇನ್ನೂ ಸಂಶೋಧನೆ ಮಾಡ್ತಿರೋದ್ರಲ್ಲಿ ಈ ಬಹುವಿಷಾಣು ಅಂದರೆ ಮಲ್ಟಿವೈರಲ್ ಅಂತ ಹೇಳ್ತೀವಿ ರೋಗ ಸಹಿಷ್ಣು ತಳಿಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಅದರಲ್ಲಿ RDIN1 ಅನ್ನೋದನ್ನು ಒಂದನ್ನು ನಾವು ಡೆವಲಪ್ ಮಾಡಿದ್ದೀವಿ. ಇದು ಬಂದು ಈಗ ಹೆಚ್ಚಾಗಿ ನೋಡೋದಾದರೆ ಇಲ್ಲ ಗ್ರಾಸರಿ ಇರುತ್ತೆ ಇಲ್ಲ ಫ್ಲ್ಯಾಚರಿ ಇರುತ್ತೆ ಅಂತ ಹೇಳ್ತಾರೆ, ಅಂದರೆ ಯಾವುದೋ ಒಂದು ರೀತಿ ವೈರಲ್ ರೋಗ ಕಾಣ್ದು ಬಂತು ಅಂತ. ಬಟ್ ನಾವು ಒಂದು ಸಾಕಾಣಿಕೆ ಕ್ರಿಯೆಯಲ್ಲಿ ಯಾವ ರೀತಿ ವೈರಲ್ ರೋಗ ಬರುತ್ತೆ ಅಂತ ನಾವು ಕರೆಕ್ಟಾಗಿ ಹೇಳೋದಿಕ್ಕಾಗಲ್ಲ. ಹಾಗಾಗಿ ಇರುವ 3 ವಿಧಗಳ ವೈರಲ್ ರೋಗಗಳನ್ನ ನಾವೇ ಸ್ವತಃವಾಗಿ ಅದನ್ನು ಇನಾಕ್ಯುಲೇಟ್ ಮಾಡಿ ಅದರಿಂದ ಒಂದು ಹೊಸ ಹೈಬ್ರಿಡ್ನ ಡೆವಲಪ್ ಮಾಡಿದ್ವಿ. ಇದು ಬಂದು ನಮ್ಮ RDIN1 ಅಂತ. RDI ಅಂದರೆ ರೆಸಿಸ್ಟೆಂಟ್ ಫಾರ್ DNV IFV NPV ಅಂತ ಹೇಳಿ. ಇದು ಬಂದು ಈ 3 ನಾನು ಹೇಳಿದೆ DNV INV NPV ಅಂದರೆ ಗ್ರಾಸರಿ ಮತ್ತು ಫ್ಲ್ಯಾಚರಿ ಕಾಸ್ ಮಾಡುವಂಥ ಕೆಲವು ವೈರಸ್ಗಳು. ಸೊ ಇದಕ್ಕೆ ಒಂದು ಸಹಿಷ್ಣುತ ಹೊಂದಿರುವಂಥ ಹೈಬ್ರಿಡ್ ಬಂದು ಇದು RDIN1. ಇದು ಕೂಡ ಬಹಳ ಚೆನ್ನಾಗಿ ಇವತ್ತಿನವರೆಗೂ ನಾವು FC1 FC2 ಜೊತೆಗೆ ನಾವು ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ಪ್ಯುಪೇಷನ್ ರೇಟು ಅಂದರೆ ಎಲ್ಲಿ ರೋಗ ಇರುವಂಥ ಸಿಚುವೇಶನಲ್ಲಿ ಇದು ಬಹಳ ಚೆನ್ನಾಗಿ ಪ್ಯುಪೇಷನ್ ರೇಟ್ ತೋರಿಸಿದೆ. ಗ್ರಾಸರಿ ಮತ್ತು ಫ್ಲ್ಯಾಚರಿ ಅಂತಂದರೆ ಹಾಲು ರೋಗ ಸಪ್ಪೆ ರೋಗಗಳು ಅದಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥ ತಳಿಯನ್ನು ತಾವು ಅಭಿವೃದ್ಧಿ ಮಾಡಿದ್ದೀರಿ, ಜೊತೆಗೆ ಸುಂಟ್ಕಟ್ಟು ಸೇರಿಸಿದಿರಿ. ಹೌದು, NPV ಅಂದರೆ ಸುಂಟ್ಕಟ್ಟೆ ಅಲ್ವೇ? ಫ್ಲ್ಯಾಚರಿ IFV ಅಂತಂದರೆ ಅದು ಇನ್ಫೆಕ್ಷಸ್ ಫ್ಲ್ಯಾಚರಿ ಫಂಗಲ್ ವೈರಸ್ ಅಂತ ಬರ್ತೇವಲ್ಲ. ಮತ್ತೆ ಇನ್ನೂ ಏನೆಲ್ಲ ಕಾರ್ಯಕ್ರಮಗಳು ನಿಮ್ಮ ಸಂಶೋಧನೆಯಲ್ಲಿ ನಡೀತಾ ಇರಬಹುದು? ಈಗ ನಾನು ಹೇಳಿದಂತೆ BFC1 ಮತ್ತು BFC10 ಹೈಬ್ರಿಡ್ ಅಂತ ಏನು ಹೇಳ್ತೀವಿ ಅದು ಬಂದು ನಮ್ಮ ಆಥರೈಸೇಷನ್ ಟ್ರಯಲ್ ಅಂತ ನಡೀತಾ ಇದೆ ಸರ್. ಅಂದರೆ ಯಾವುದೇ ಒಂದು ಸಂಕರಣ ನಾವು ರೈತರಿಗೆ ಕೊಡಬೇಕು ಅನ್ನೋದಾದರೆ ಫಸ್ಟು ನಮ್ಮಲ್ಲಿ ನಾವು ಅಭಿವೃದ್ಧಿ ಪಡಿಸಿದ ತಕ್ಷಣಕ್ಕೆ ನಾವು ಅದನ್ನು ಕೊಡೋದಿಲ್ಲ. ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿರೋ ಅಂತ ಪ್ರಾದೇಶಿಕ ರೇಷ್ಮೆ ಸಂಶೋಧನಾ ಕೇಂದ್ರಗಳಲ್ಲಿ ಇದನ್ನ ಮೊದಲು ನಾವು ಟ್ರಯಲ್ಸ್ ನೋಡ್ತೀವಿ, ಅಂದ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ. ಅದಾದ ನಂತರ ಇದು ಬಂದು ಒಂದು 10 ಮೊಟ್ಟೆ ಅಲ್ಲಿ ಪರಿಶೀಲನೆ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ನಾವು ರೈತರ ಲೆವೆಲ್ ಅಲ್ಲಿ, ಅಂದ್ರೆ ಅಂಗಸಂಸ್ಥೆಗಳ ವಿಸ್ತರಣಾ ಪ್ರದೇಶಗಳಲ್ಲಿ ಇರುತ್ತೆ ಈ ನಮ್ಮ RECs ಅಂತ ಹೇಳ್ತೀವಿ, ಅವ್ರದ್ದು ಥ್ರೂ ನಾವು ರೈತರುಗಳಲ್ಲಿ ಕೊಟ್ಟು 20,000 ಮೊಟ್ಟೆನ ಟ್ರಯಲ್ಸ್ನ ನೋಡ್ತೀವಿ. ಅದಾದ ನಂತರ ನಮ್ಮ ಸಂಸ್ಥೆಯ ಹೈಬ್ರಿಡ್ ಆಥರೈಸೇಷನ್ ಕಮಿಟಿ ಏನು ನಮಗೆ ಅನ್ವಯಿಸಿರುತ್ತೆ ಅದರ ಪ್ರಕಾರ 500,000 ಮೊಟ್ಟೆ ಟ್ರಯಲ್ನ ನಾವು ಭಾರತದಾದ್ಯಂತ ನಡೆಸ್ತೀವಿ. ಅಂದರೆ ದೇಶದ ಪ್ರತಿ ರಾಜ್ಯಗಳಲ್ಲೂ ಎಲ್ಲೆಲ್ಲಿ ಸಾಕಾಣಿಕೆ ನಡೀತಾ ಇದೆ ಅಲ್ಲಿ ಇದರ ಟ್ರಯಲ್ನ ನೋಡ್ತೀವಿ. ಅದರದ್ದು ಒಂದು ಡೇಟಾನ ನಾವು ಕಲೆಕ್ಟ್ ಮಾಡಿ ನಮ್ಮ ಕಮಿಟಿ ಮುಂದೆ ಇಟ್ಟ ನಂತರ ಇದು ನಾವು ರೈತರಿಗೆ ಆಥರೈಸ್ಡ್ ಹೈಬ್ರಿಡ್ ಅಂತ ಹೇಳಿ ಕೊಟ್ಬಂತೀವಿ. ಸೊ ಈ ಒಂದು ಟ್ರಯಲಲ್ಲಿ BFC-1 ಮತ್ತು BFC-10 ಇದೆ. TT-21 ಮತ್ತು TT-56 ಅಂತ ಏನು ಹೇಳಿದೆ ಈ ಆಥರೈಸೇಷನ್ ಟ್ರಯಲ್ನ ಕಂಪ್ಲೀಟ್ ಆಗಿದೆ. ಅದು ಒಂದು ವಿಶೇಷ ಅನ್ನೋದಾದರೆ ಈ ತಿಂಗಳು September 20 ನಮ್ಮ ಕೇಂದ್ರ ರೇಷ್ಮೆ ಮಂಡಳಿ 75 ಕಂಪ್ಲೀಟ್ ಮಾಡಿರೋದ್ರಿಂದ ಅದರ ಪ್ಲಾಟಿನಮ್ ಜೂಬಿಲಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ದಿನ ಸಿಲ್ಕ್ ಡೇ ಅಂತ ಏನು ಹೇಳ್ತಿದ್ವಿ ಆ ದಿನ ಈ TT-21-56 ಕೂಡ ರೈತರಿಗೆ ರಿಲೀಸ್ ಆಗ್ತಾ ಇದೆ. ಸೊ ಇದೇ ಒಂದು ವಿಶೇಷವಾದ ಒಂದು ಸಂದರ್ಭ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇವತ್ತು. ಅಂದ್ರೆ ಹೊಸ ತಳಿಯನ್ನ ಬಿಡುಗಡೆ ಮಾಡ್ತಾ ಇರ್ತೀವಿ ನಾವು. September 20 ನಿಮ್ಮ CSRTI ಸಂಸ್ಥೆಯ 75ನೇ ವರ್ಷದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕೇಂದ್ರ ರೇಷ್ಮೆ ಮಂಡಳಿ 75 ದಿನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಿ. ಆ ಕಾರ್ಯಕ್ರಮ ಮೈಸೂರಲ್ಲೇ ನಡೆಯುತ್ತೆ. ಮೈಸೂರಲ್ಲೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಡೆಯಿರುವಂತ ಕಾನ್ವಕೇಶನ್ ಹಾಲ್ ಅಂತ ಹೇಳ್ತೀವಿ ಅಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. September 20 ಅವತ್ತು ಇದು ಎಲ್ಲ ರೈತರಿಗೆ ಬಿಡುಗಡೆ ಆಗ್ತಾ ಇದೆ. ಈ ಗೂಡುಗಳ ದೃಷ್ಟಿಯಲ್ಲಿ ಬಂದಾಗ ತಾವೇ ಹೇಳ್ತಿರಲ್ಲ ಈ ಓವಲ್ ಗೂಡು ಮತ್ತೆ ಡಂಬಲ್ ಅಂದ್ರೆ ಕಡಲೆಕಾಯಿ ಆಕಾರದ ಗೂಡು, ಇವುಗಳ ನಡುವೆ ಏನು ವ್ಯತ್ಯಾಸ ಮೇಡಮ್? ವ್ಯತ್ಯಾಸ ಹೇಳೋದಂದ್ರೆ ಇದೆಲ್ಲ ಇದು ಒಂದು ತಳಿಯ ಗುಣಲಕ್ಷಣ, ಓವಲ್ ಬ್ರೀಡ್ಸ್ ಅಂತ ಹೇಳಿ, ಓವಲ್ ತಳಿ ಇಲ್ಲ ಡಂಬಲ್ ತಳಿ ಅಂತ ಹೇಳ್ತೀವಿ. ಆಗ ನೋಡೋದಾದ್ರೆ ಈಗ ಗುಣಲಕ್ಷಣ ಪ್ರಕಾರ ಹೋಗೋದಾದ್ರೆ ಮೆಜಾರಿಟಿ, ಇನ್ನೊಂದು ಹೇಳೋದಂದ್ರೆ ಓವಲ್ ಎಲ್ಲ ಬಂದು ಈ ಚೈನೀಸ್ ಒರಿಜಿನ್ ಅಂತ ಹೇಳ್ತೀವಿ, ಡಂಬಲ್ ಬಂದು ಜಾಪನೀಸ್ ಒರಿಜಿನ್ ಅಂತ ಹೇಳ್ತೀವಿ. ಓವಲ್ ಗೂಡುಗಳು ಹೆಚ್ಚಾಗಿ ಏನಂದ್ರೆ ಪ್ಲೇನ್ ಹುಳಗಳೇ ಇರುತ್ತೆ, ಅಂದ್ರೆ ಅದ್ರ ಮೇಲೆ ಮಚ್ಚೆ ಇರೋದಿಲ್ಲ. ಡಂಬಲ್ ಗೂಡು ಅನ್ನೋದಾದರೆ ಡಂಬಲ್ ಗೂಡು ಕಟ್ಟುವಂಥ ಹುಳಗಳೆಲ್ಲ ಮಚ್ಚೆ ಇದ್ದಂಥ ಹುಳಗಳಿರುತ್ತೆ. ಮಚ್ಚೆನಲ್ಲೂ 3 ವಿಧಗಳಿರುತ್ತೆ, ಒಂದು ತಲೆ ಮೇಲೆ ಇರುವಂಥ ಮಚ್ಚೆ, ಇನ್ನೊಂದು ತಲೆ ಮತ್ತು 3ನೇ ಸೆಗ್ಮೆಂಟ್ ಅಂತ ಏನು ಹೇಳ್ತೀವಿ ಅಲ್ಲಿರುತ್ತೆ, ಅದು ಬಿಟ್ಟರೆ 8ನೇ ಸೆಗ್ಮೆಂಟಲ್ಲಿ ಎಲ್ಲಿ ಮಚ್ಚೆಗಳಿರುತ್ತೆ ಅನ್ನೋದೇ ಒಂದು ಬ್ರೀಡ್ ಕ್ಯಾರೆಕ್ಟರ್, ಅಂದರೆ ಆ ಒಂದು ತಳಿಯ ಗುಣಲಕ್ಷಣ ಅದು. ಹೀಗೆ ನಾವು ಹೇಗೆ ಒಂದು ತಳಿಯಿಂದ ತಳಿ ಹೇಗೆ ನಾವು ಗುರುತಿಸ್ಬೋದು ಅನ್ನೋದಾದರೆ ಈಗ CSR-6 ಅಂತ ಏನು ಹೇಳ್ತೀವಿ ಅದರಲ್ಲಿ 3 ಮಚ್ಚೆಗಳಿರುತ್ತೆ, CSR-16 ಇನ್ನೂ ಹೆಚ್ಚಿರುತ್ತೆ. ಸೊ ಈ ಒಂದು ಮಚ್ಚೆ ಇರೋ ಅನ್ನೋದೇ ತಳಿನ ಗುರುತಿಸೋ ಅಂತ ಒಂದು ಕ್ಯಾರೆಕ್ಟರ್ ಅಂತ. ಅಂದ್ರೆ ರೇಷ್ಮೆಗಾಗ್ಲಿ ರೇಷ್ಮೆ ಗೂಡಿನ ಗುಣಮಟ್ಟಕ್ಕಾಗ್ಲಿ ರೇಟ್ಗಾಗ್ಲಿ ಹೌದು ವ್ಯತ್ಯಾಸಗಳಿರುತ್ತೆ. ಖಂಡಿತ ಬಹಳಷ್ಟು ವ್ಯತ್ಯಾಸ ಇದೆ. ಈಗ ಹೇಳೋದಂದ್ರೆ ಈ ಓವಲ್ ಗೂಡಿನಲ್ಲಿ ಏನಾದ್ರೆ ರೀಲಬಿಲಿಟಿ ಅಂತ ಏನ್ ಹೇಳ್ತೀವಿ ಅದು ಬಹಳ ಹೆಚ್ಚಿರುತ್ತೆ. ಡಂಬಲ್ಗಳಲ್ಲಿ ಏನಂದ್ರೆ ಒಂದು ಡಿವಿಯೇಷನ್ ಅಂತ ಬರುತ್ತೆ, ಅಂದ್ರೆ ಅದ್ರ ಕಡಲೆಕಾಯಿ ಆಕಾರದಿಂದ ಇದ್ದಾಗ ನೀವು ನೋಡ್ಬೋದು ಅಲ್ಲೊಂದು ಡಿವಿಯೇಷನ್ ಇರೋದ್ರಿಂದ ರೀಲಿಂಗ್ಗೆ ಅಷ್ಟೊಂದು ಸಪೋರ್ಟಿವ್ ಅಂತ ನಾವು ಹೇಳೋದಿಲ್ಲ. ಆದರೆ ನಾವು ನೋಡ್ಬೇಕನ್ನೋದಾದ್ರೆ ನಾವು ಬ್ರೀಡ್ ಲೆವೆಲಲ್ಲಿ ತಳಿಯ ಮಟ್ಟದಲ್ಲಿ ನಾವು ಇದ್ಕೊಂಡ್ರೆ ಸಂಕರ್ಣ ತಳಿಗಳು ಏನಿರುತ್ತೆ ಅದು ಮಧ್ಯಮವಾದಂಥ ಒಂದು ಆಕಾರ ಇರುತ್ತೆ, ಅಂದರೆ ಹೈಬ್ರಿಡ್ ಫಾರ್ಮ್. ಇದು ಬಂದು ರೀಲಿಂಗ್ಗೆ ಬಹಳ ಅನುಕೂಲವಾದಂಥದ್ದು. ಅಂದರೆ ಈಗ ತಾವು ಕ್ರಾಸ್ ಮಾಡಿದಾಗ ಈ ಓವಲ್ ಗೂಡನ್ನು ಮತ್ತೆ ಡಂಬಲ್ ಶೇಪ್ಡ್ ಗೂಡನ್ನು ಬರುವಂತಹ ಹೈಬ್ರಿಡ್ ಯಾವ ಶೇಪಲ್ಲಿ ಇರುತ್ತೆ? ಅದೇ ಇದು ಮಧ್ಯಮ ಶೇಪ್ ಇರುತ್ತೆ, ಓವಲ್ಲೂ ಆಗಿರೋದಿಲ್ಲ ಡಂಬಲ್ಲೂ ಆಗಿರೋದಿಲ್ಲ, ಇದರದ್ದು ಮಧ್ಯಮವಾದ ಶೇಪ್ ಹೈಬ್ರಿಡ್ ಅಂತಾನೆ ಹೇಳ್ತೀವಿ ನಾವು. ಹೈಬ್ರಿಡ್ ಶೇಪ್ ಪಕ್ಕ ನಾವು ಡಂಬಲ್ ಶೇಪ್ ನೋಡಲ್ಲ, 8 ಶೇಪ್ ತರ ಬರ್ತಲ್ಲ ಕಡಲೆ, ಆ ಥರನೂ ಇರೋದಿಲ್ಲ, ಇಲ್ಲ ಮೊಟ್ಟೆ ಆಕಾರದಲ್ಲೂ ಇರೋದಿಲ್ಲ. ಓಕೆ ಓಕೆ. ಅಂದ್ರೆ ಈ ಎರಡು ತಳಿಗಳನ್ನ ಸೇರಿಸೋದ್ರಿಂದ ನಿಮಗೆ ಯಾವ್ಯಾವ ಗುಣಗಳು F1 ಹೈಬ್ರಿಡ್ ಅಲ್ಲಿ ಬರುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೀರಿ ತಾವು? F1 ಇಲ್ಲಿ ನಾವು ಹೇಳೋದನ್ನ ಹೈಬ್ರಿಡ್ ಫಾರ್ಮ್ ಅಲ್ಲೇ ಹೇಳ್ಕೊಂತೀವಿ ನಾವು F1 ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಹೆಚ್ಚು ನೀವು ಕಂಡಂತೆ ಸ್ವಲ್ಪ ಡಂಬಲ್ ಆಕಾರದಲ್ಲಿ ಕಾಣಬಹುದು ಅಂತ ಹೇಳ್ತಾರೆ, ಬಟ್ ತೀರಾ ಡಂಬಲ್ ಆಕಾರದಲ್ಲಿ ಇರೋದಿಲ್ಲ, ಇದು ಹೈಬ್ರಿಡ್ ಆಕಾರ ಅಂತಾನೆ ಹೇಳ್ತೀವಿ ನಾವು. ಈಗ ಡಬಲ್ ಹೈಬ್ರಿಡ್ ಅಂದ್ರೆ ಎರಡೆರಡು ಬಾರಿ ಕ್ರಾಸ್ ಮಾಡ್ತೀರಿ ಅಂತಾನ? ಅಂದ್ರೆ ಎರಡೆರಡು ಬಾರಿ ಕ್ರಾಸ್ ಮಾಡಿ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ, ನಾನು ಹೇಳಿದಂತೆ ಫೌಂಡೇಶನ್ ಕ್ರಾಸ್ ಅಂತ ಹೇಳ್ತೀವಿ. ಈಗ ಹೆಚ್ಚು ಜನರು ಏನಂದ್ರೆ ಸಿಂಗಲ್ ಹೈಬ್ರಿಡ್ ಅಲ್ಲಿ CSR-2 ಬಂದು ಓವಲ್ ಅಂತ ಹೇಳಿದೆ, CSR-4 ಬಂದು ಡಂಬಲ್ ಅಂತ ಹೇಳಿದೆ, ಇದನ್ನ ಡೈರೆಕ್ಟ್ ಕ್ರಾಸ್ ಮಾಡಿ ನಾವು ಹೈಬ್ರಿಡ್ ಡೆವಲಪ್ ಮಾಡ್ತೀವಿ. ಈಗ ಏನಂದ್ರೆ ಒಂದು ಓವಲ್ಲು ಒಂದು ಡಂಬಲ್ಲು ನಮ್ಗೆ ಇಷ್ಟೊಂದು ಇಳುವರಿ ಕೊಡ್ತಾ ಇದೆ ಅನ್ನೋದಾದ್ರೆ ಯಾಕೆ ನಾವು ಓವಲ್ಗೆ ಒಂದು ಫೌಂಡೇಶನ್ ಮಾಡಬಾರ್ದು, ಡಂಬಲ್ಗೆ ಒಂದು ಸೆಪ್ರೇಟ್ ಫೌಂಡೇಶನ್ ಮಾಡಬಾರ್ದು ಅನ್ಕೊಂಡು ಓವಲ್ ಮತ್ತು ಓವಲ್ನ ಕ್ರಾಸ್ ಮಾಡಿ ಫೌಂಡೇಶನ್ ಕ್ರಾಸ್ ಫಾರ್ ಓವಲ್ ಮಾಡಿಕೊಂಡ್ವಿ. ಹಾಗೆ ಡಂಬಲ್ ಮತ್ತು ಡಂಬಲ್ನ ಕ್ರಾಸ್ ಮಾಡಿ ಫೌಂಡೇಶನ್ ಕ್ರಾಸ್ ಫಾರ್ ಡಂಬಲ್ ಮಾಡ್. ಸೊ ಈ ಎರಡು ಫೌಂಡೇಶನ್ ಕ್ರಾಸಸ್ನ ನೆಕ್ಸ್ಟ್ ಇನ್ನೊಂದು ರೌಂಡ್ ಕ್ರಾಸ್ ಮಾಡಿದ್ರೆ ಅದನ್ನು ನಾವು ಡಬಲ್ ಹೈಬ್ರಿಡ್ ಅಂತ ಡೆವಲಪ್ ಮಾಡಿದ್ವಿ. ಅಂದ್ರೆ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ ಬ್ಯಾಕ್ ಕ್ರಾಸಿಂಗ್ ಅಂತಿರಲ್ಲ ಆ ತಾಂತ್ರಿಕತೆನ? ಇಲ್ಲ, ಇಲ್ಲಿ ಬ್ಯಾಕ್ ಕ್ರಾಸಿಂಗ್ ಮಾಡಿಲ್ಲ. ಜನರಲ್ ಏನಂದ್ರೆ ಒಂದು ಕ್ರಾಸ್ ಸೆಟಪ್ ಮಾಡ್ಬೇಕಂದ್ರೆ ಒಂದು ಓವಲ್ ಒಂದು ಡಂಬಲ್ ಇರಬೇಕು. ಓವಲ್ಲೇ ಕ್ರಾಸ್ ಮಾಡಿದ್ರೆ ಕ್ರಮೇಣವಾಗಿ ಕೆಲವಷ್ಟು ಜನರೇಷನ್ ನಂತರ ಅದನ್ನ ನಾವು ಹೈಬ್ರಿಡ್ ಲಾಸ್ ಅಂತ, ಹೈಬ್ರಿಡ್ ವಿಗರ್ ಲಾಸ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಮಾಡೋದಿಕ್ಕೆ ಹೋಗಲ್ಲ. ಸೊ ನಾವೇನ್ ಮಾಡ್ತೀವಿ, ಓವಲ್ ಮತ್ತೆ ಡಂಬಲ್ನ ಕ್ರಾಸ್ ಮಾಡಬೇಕು. ಅದಕ್ಕೆ ಇಲ್ಲಿ ಒಂದು ಓವಲ್ ಫೌಂಡೇಶನ್ ಮಾಡಿಕೊಂಡು ಒಂದು ಡಂಬಲ್ ಫೌಂಡೇಶನ್ ಮಾಡಿಕೊಂಡು ಆ ಫೌಂಡೇಶನ್ನ ಕ್ರಾಸ್ ಮಾಡಿ ಡಬಲ್ ಹೈಬ್ರಿಡ್ನ ಡೆವಲಪ್ ಮಾಡಿದ್ವಿ. ಇದರಲ್ಲಿ ಪೇರೆಂಟ್ಸ್ಗೂ ಫೌಂಡೇಶನ್ ಕ್ರಾಸ್ಗೂ ಡಬಲ್ ಹೈಬ್ರಿಡ್ಗೂ ನೋಡೋದಾದರೆ 500-550 ಮೊಟ್ಟೆ ಪೇರೆಂಟ್ಸಲ್ಲಿ ನೋಡೋದಾದರೆ ಅದರ ಫೌಂಡೇಶನ್ ಕ್ರಾಸಲ್ಲಿ 600-ವರೆಗೂ ಮೊಟ್ಟೆ ಸಿಗುತ್ತೆ ಒಂದು ಚಿಟ್ಟೆ ಇಡುವಂಥದ್ದು. ಅದೇ ನಮ್ಮ ಡಬಲ್ ಹೈಬ್ರಿಡಲ್ಲಿ ಬಂದರೆ ಹತ್ತತ್ರ 700-725 ಮೊಟ್ಟೆ ಕೊಡುವಷ್ಟು ಅದರ ಸಾಮರ್ಥ್ಯ ಇರುತ್ತೆ. ಸೊ ಇದರಿಂದ ಏನು ಹೇಳಿದೆ, ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ 15-20% ಹೆಚ್ಚು ನಮಗೆ ಮೊಟ್ಟೆ ಕೊಡುವಂಥ ಶಕ್ತಿ ಈ ನಮ್ಮ ಡಬಲ್ ಹೈಬ್ರಿಡ್ನಲ್ಲಿ ಇದೆ. ಅಂದರೆ ಫಿಕಂಡಿಟಿ ಬಂದು 20% ಜಾಸ್ತಿ ಇದೆ ಬೇರೆ ಹೈಬ್ರಿಡ್ ಕಂಪೇರ್ ಮಾಡಿಕೊಂಡ್ರೆ. ಅಂದರೆ ಜಾಸ್ತಿ ಮೊಟ್ಟೆ ಇಟ್ಟಷ್ಟು ಜಾಸ್ತಿ ಇಳುವರಿ ಅಂತ ಲೆಕ್ಕ ಅನ್ಕೋಬಹುದು. ಜಾಸ್ತಿ ಅಂದರೆ ಒಂದು ಗೂಡು, ಇವತ್ತು ನಾವು ದುಡ್ಡನ್ನ ಇದ್ರಲ್ಲಿ ನೋಡೋದಾದರೆ 1 kg ಗೂಡಿಗೆ 600 ರೂಪಾಯಿ ಕೊಡ್ತಾರೆ ಆವ್ರೇಜ್ ಇಟ್ಕೊಳ್ಳೋಣ, ಇಲ್ಲ 500 ರೂಪಾಯಿ ಅಂತಾನೆ ಇಟ್ಕೊಂಡ್ರು. ಒಂದು ಈಗ ನಾವು ಹೇಳೋ ಒಂದು ಚಿಟ್ಟೆ 500 ಮೊಟ್ಟೆ ಕೊಡುತ್ತೆ ಅನ್ನೋದಾದರೆ ಒಂದು ಗೂಡಿಗೆ ಆಲ್ಮೋಸ್ಟ್ ನಮ್ಗೆ 1 ರೂಪಾಯಿ ಆಗುತ್ತೆ. ಸೊ ಈಗ ರೈತರ ಲೆಕ್ಕದಲ್ಲಿ ಹೋದರೆ 500 ರೂಪಾಯಿ ಸಿಗೋ ಜಾಗದಲ್ಲಿ ನಿಮಗೆ 700 ರೂಪಾಯಿ ಸಿಕ್ಕಿದ್ರೆ 200 ರೂಪಾಯಿ ಅಧಿಕ ಹೆಚ್ಚು ಅವ್ರಿಗೆ ಸಿಗುವಂಥ ಆದಾಯ ಇರುತ್ತೆ. ಅದು ನಮ್ಮ ಈ ಡಬಲ್ ಹೈಬ್ರಿಡ್ನಲ್ಲಿ ನಾವು ಕಾಣ್ಬೋದು. ಆದರೆ ಮೊಟ್ಟೆಗಳ ಗುಣಮಟ್ಟ ಒಂದೇ ರೀತಿ ಇರುತ್ತೆ? ಈ ನಮ್ಮ FC1 FC2 ಗುಣಮಟ್ಟ ಮಾತ್ರ ಅಷ್ಟೇ ಚೆನ್ನಾಗಿದೆ ಸರ್. ಹೌದಾ? ಮೊದಲನೇ ಮೊಟ್ಟೆ ಇದ್ದಂಗೆನೆ 600ನೇ ಮೊಟ್ಟೆನೂ ಇರುತ್ತಾ? ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಹಾಗೆ ಇರುತ್ತೆ ಅಂತ, ಯಾಕೆಂದ್ರೆ ಇದು ನಾವು ಕ್ರಾಸ್ ಸೆಟಪ್ ಮಾಡೋ ಒಂದು ವಿಧಿಯಲ್ಲಿ ಅದನ್ನು ನಾವು ಹೇಳ್ಬೋದು. ಅದಕ್ಕೆ ಒಳ್ಳೆ ಕಡೆಯಿಂದ ನೀವು ಮೊಟ್ಟೆ ತಗೊಂಡ್ರೆ ನಿಮಗೆ ಇಳುವರಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀವಿ. ಈಗ ತಾವು ರೈತರಿಗೆ ಕೊಟ್ಟು ಬಿತ್ತನೆ ಗೂಡುಗಳನ್ನ ಬೆಳೆಸ್ಕೋತಿರಲ್ಲ? ಹೌದು. ಅದು ಯಾವ ಹಂತದ? ಅದೇ ಫೌಂಡೇಶನ್ ಕ್ರಾಸ್ ಅಂತ ಹೇಳಿದ್ನಲ್ವಾ. ಈ ಒಂದು ನಮ್ಮ ಈ ಡಬಲ್ ಹೈಬ್ರಿಡ್ ಕೃಷ್ಣರಾಜ ಅಂತ ಹೇಳ್ತೀವಿ, FC1 FC2 ಅಂದ್ರೆ ಇದರ ಹೆಸರು ಕೃಷ್ಣರಾಜ ಅಂತ ಕೂಡ ಹೇಳ್ತೀವಿ. ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ನಾವು ಈ ನಮ್ಮ ಹತ್ರ ಅಡಾಪ್ಟೆಡ್ ಸೀಡ್ ರೇರರ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯಿಂದನೇ ಕೆಲವಷ್ಟು ರೈತರನ್ನ ನಾವು ಅಡಾಪ್ಟ್ ಮಾಡಿಕೊಂಡು ಅವರು ಬರೀ ಈ ಫೌಂಡೇಶನ್ ಕ್ರಾಸಸ್ನ ಮಾತ್ರ ಸಾಕಾಣಿಕೆ ಮಾಡ್ತಾರೆ. ಈಗ ಹೇಗೆ ಅಂದರೆ ಫೌಂಡೇಶನ್ ಕ್ರಾಸ್ 1 ಒಬ್ಬರು ಮಾಡಿದ್ರೆ ಫೌಂಡೇಶನ್ ಕ್ರಾಸ್ 2 ಇನ್ನೊಬ್ರು ಮಾಡ್ತಾರೆ, ಅವ್ರು ಗೂಡು ತಂದು ಕೊಟ್ಟಾಗ ನಮ್ಮ ಗ್ರೇನೇಜ್ಗಳನ್ನಲ್ಲಿ ಇದ್ರ ಕ್ರಾಸಸ್ ಸೆಟಪ್ ಮಾಡಿ ನಾವು ಡಬಲ್ ಹೈಬ್ರಿಡ್ ಮೊಟ್ಟೆಗಳನ್ನ ತಯಾರಿಸ್ತೀವಿ. ಸೊ ಇದೇನಂದರೆ ಇದರಲ್ಲಿ ಅಡ್ವಾಂಟೇಜ್ ಅಂದರೆ ರೀಲರ್ಸು ಮತ್ತು ರೇರರ್ಸ್ ಅಂತ ಹೇಳ್ತೀವಲ್ಲ, ಇಬ್ಬರಿಗೂ ಬಹಳ ಅನುಕೂಲವಾದಂಥ ಒಂದು ಡಬಲ್ ಹೈಬ್ರಿಡ್ ಆಗಿದೆ. ಅಂದರೆ ಈಗ ನಿಮ್ಮ ಬಿತ್ತನೆಗಾರರು ಅಂತಂದರೆ ನೀವು ಫೌಂಡೇಶನ್ ಸೀಡನ್ನು ಅವ್ರಿಗೆ ಕೊಟ್ಟು ಅವ್ರ ಕಡೆ ಬೆಳೆಸ್ಕೊತಾ ಇರ್ತೀರ? ಹೌದು. ಅಲ್ವೇ? ಈಗ ಆ ತರಹ ನನಗೂ ಆಸಕ್ತಿ ಇದೆಯಪ್ಪ ಬಿತ್ತನೆ ಬೆಳ್ಕೊಡಕ್ಕೆ ಅಂದರೆ, ಅದು ಅವ್ರಿಗೇನಾದರೂ ಪ್ಯಾರಾಮೀಟರ್ಸ್ ಇರುತ್ತೆ? ಖಂಡಿತ. ಈ ತರಹದ ಸೌಲಭ್ಯಗಳೇ ಇರಬೇಕು ಅವ್ರಿಗೆ ಅಂತೇನಾದರೂ ತಾವು ಬಯಸ್ತೀರಾ? ಫಸ್ಟ್ ಆಫ್ ಆಲ್ ಅವರು ನಮ್ಮ ಹತ್ರ ಲೈಸೆನ್ಸ್ ತೊಗೊಳ್ಬೇಕು. ಅಡಾಪ್ಟೆಡ್ ಸೀಡರ್ಸ್ಗೆ ಲೈಸೆನ್ಸ್ ಇರಬೇಕು, ಅಂದರೆ ಅವರು ನಮ್ಮಲ್ಲಿ ರಿಜಿಸ್ಟರ್ ಆಗಿರಬೇಕು. ಆಗೋದಕ್ಕೆ ಅವರಲ್ಲಿ ಈಗ ಇಷ್ಟಿಷ್ಟು ಸಾಕಾಣಿಕೆ ಮನೆ ಬಂದು ನಾವು ಹೇಗೆ ಹೇಳಿರ್ತೀವಿ ಹಾಗೆ ಇರಬೇಕು ಅವ್ರ ಹತ್ರ. ಹೇಗೆ ಹೇಳಿರ್ತೀರಿ? ನಮ್ಮಲ್ಲಿ ಈಗ ಸಾಕಾಣಿಕೆ ಮನೆ ಈಗಾಗಲೇ ಕೆಲವು ಮೊದಲಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, 100 ಮೊಟ್ಟೆ ನೀವು ಬೆಳಿಬೇಕು ಅನ್ನೋದಾದರೆ 800 square feet ಅಷ್ಟು ನಿಮಗೆ ಸಾಕಾಣಿಕೆ ಸ್ಥಳ ಇರಬೇಕು. ಅದಾದ ನಂತರ ಗೂಡು ಕಟ್ಟೋದಿಕ್ಕೆ ಅಂತ ಸೆಪ್ರೇಟ್ ಜಾಗಗಳು ಮಾಡ್ಕೊಂಡಿರ್ಬೇಕು, ವೆರಾಂಡಗಳಿರುವಂಥದ್ದು, ಇದೆಲ್ಲ ಕೆಲವೊಂದು ಪಾಯಿಂಟ್ಸ್ಗಳಿದ್ದಾವೆ. ಅದು ಖಂಡಿತ ಚಾಕಿ ಸ್ಟೇಜ್ ನಲ್ಲಿ ನಾವು ಹೇಳ್ತೀವಿ G2 ಇರಬೇಕು ಅಂತ ಹೇಳಿ. ಅದೇ ಲೇಟ್ ಏಜ್ ಪ್ರೌಢ ಹುಳಗಳಿಗೆ ನಾವು V1 ವೆರೈಟಿ ಮಲ್ಬೆರಿ ಸೊಪ್ಪು ಕೊಡಬೇಕು ಅಂತ ಹೇಳ್ತೀವಿ ಸರ್. ಓಕೆ. ಈ ಪ್ಯಾರಾಮೀಟರ್ಸ್ ನೆಲ್ಲ ಅವರು ಸ್ಯಾಟಿಸ್ಫೈ ಮಾಡಬೇಕು. ಹೌದು. ಅವರು ಪೂರೈಸಿದ ಮೇಲೆ ಅವರು ಅರ್ಜಿ ಹಾಕಬೇಕಾ? ಅದೇ ಇದೆಲ್ಲ ಇತ್ತು ಅನ್ನೋದಾದ್ರೆ ಅವ್ರ ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ನಮ್ಮ ಕಡೆಯಿಂದ ಅಡಾಪ್ಟೆಡ್ ಸೀರಿಯರ್ ಸರ್ಟಿಫಿಕೇಶನ್ ಸಿಗುತ್ತೆ. ಓಕೆ. ಆಮೇಲೆ ಏನಾದರೂ ತರಬೇತಿ ಕೊಡ್ತೀರಾ ತಾವು? ಖಂಡಿತ. ಇವ್ರಿಗೂ ಕೂಡ ನಾವು 3 ತಿಂಗಳು ತರಬೇತಿಗಳನ್ನ, ಅಂದರೆ ಅವರು ನಮ್ಮಲ್ಲೇ ಬಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಥರ ಸಾಕಾಣಿಕೆ ಕಲಿತು ಅವರು ಮಾಡಿ ಹೋಗುವಂಥ ಒಂದು ತರಬೇತಿ ಇದೆ. 3 ತಿಂಗಳ ಸರ್ಟಿಫಿಕೇಶನ್ ಕೋರ್ಸ್ ಕೂಡ ನಮ್ಮಲ್ಲಿ ಇದೆ ಸರ್. ಅದನ್ನು ಕೂಡ ಕಡ್ಡಾಯವಾಗಿ ಅವ್ರು ಮಾಡಲೇಬೇಕು. ಅವರು ಆ ತರಬೇತಿ ಮಾಡಿಲ್ಲ ಅನ್ನೋದಾದರೆ ಅವರಿಗೆ ಸರ್ಟಿಫಿಕೇಶನ್ ಸಿಗೋದಿಲ್ಲ. ಸರ್ಟಿಫಿಕೇಟ್ ಇರಲಿಲ್ಲ ಅಂದರೆ ತಾವು ಕೊಡಲ್ಲ? ಇಲ್ಲ, ಅವ್ರಂಥವ್ರಿಗೆ ನಾವು ಮೊಟ್ಟೆ ಕೊಡಲ್ಲ. ಅವ್ರು ನಮ್ಮಲ್ಲಿ ರಿಜಿಸ್ಟರ್ ಆಗಿರಲೇಬೇಕು. ಆಗಿರೋ ಅಂಥವ್ರಿಗೆ ಮಾತ್ರ ನಾವು ಈ ನಮ್ಮ ಬಿತ್ತನೆ ಗೂಡನ್ನ ಕೊಡೋದು. ಆ ತರಹ ಬಿತ್ತನೆ ಬೆಳೆಗಾರರಾಗೋದ್ರಿಂದ ಅವ್ರಿಗೆ ಏನೇನು ಅನುಕೂಲಗಳು ಸಿಗ್ಬೋದು? ಬಹಳ ಅನುಕೂಲ ಇದೆ. ಈಗ ನೋಡಿ, ನಮ್ಮಲ್ಲಿ ಅವರು ತರುವಂತ ಗೂಡನ್ನ ನಾವು ಕೊಡೋ ಕೆಲವು ಕ್ರಮಬದ್ಧವಾಗಿ ಬೆಳೆದಿದ್ರೆ ಮಾತ್ರ ಅವರಿಗೆ ಫಿಕ್ಸ್ಡ್ ರೇಟ್ ಅಂತ ಇರುತ್ತೆ. ಅವರಿಗೆ ಪ್ರತಿ ಕೆಜಿಗೆ 1,300 ರೂಪಾಯಿ ಸಿಗುತ್ತೆ. ಇದು ಬಹಳ ಅವರಿಗೆ ಅಡ್ವಾಂಟೇಜಸ್. ಅದೇ ನೀವು ಮಾರ್ಕೆಟ್ ಪ್ರೈಸ್ ನೋಡೋದಾದ್ರೆ ಅಲ್ಲಿ ಒಂದು ಸ್ಥಿರತೆ ಅನ್ನೋದು ಇರೋದಿಲ್ಲ. ಇವರಿಗೆ ಏನಂದ್ರೆ ಸ್ಥಿರವಾದ ಬೆಲೆ ನಾವು ಕೊಟ್ಟಿರ್ತೀವಿ. ಆದ್ರೆ ಇಳುವರಿ ಅಷ್ಟು ಬರಲ್ಲ ಅಂತಾರಲ್ಲ ಮೇಡಮ್. ನಮ್ಮಲ್ಲಿರೋ ಅಂತ ಎಲ್ಲ ಅಡಾಪ್ಟೆಡ್ ಸೀರಿಯರ್ಸ್ ಇಳುವರಿ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸರ್. ಆ ತರ ಎಲ್ಲೂ ಏನು ನಮಗೆ ಸಮಸ್ಯೆ ಕಂಡು ಬಂದಿಲ್ಲ. ಹಾಗಾಗಿ ಎಷ್ಟೋ ಜನ, ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಲೋಕೇಶ್ ಅಂತ ಇದ್ದಾರೆ ಒಬ್ರು, ಈ ನಮ್ಮ ಪಿರಿಯಾಪಟ್ಟಣದೊಬ್ರು ರೈತರಿದ್ದಾರೆ. ನೀವು ಅವರನ್ನು ವಿಚಾರಿಸ್ಕೊಳ್ಳಿ ಬೇಕಾದ್ರೆ. ಅವ್ರು ಬಹಳ, ಅವರು ಎಷ್ಟು ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿದ್ದಾರೆ ಅಂತ ಅನ್ನೋದಾರೆ. ಅವ್ರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಹೇಳ್ತಾರೆ, ನನಗೆ ಬಹಳ ಸಂತೋಷವಾಗಿದೆ ನಿಮ್ಮಿಂದ ಸಿಗ್ತಿರೋ ಈ ಮೊಟ್ಟೆಗಳಿಂದ. ಅವರಿಗೆ ಆಲ್ಮೋಸ್ಟ್ 100-110 ಕೆಜಿ ಇಳುವರಿ ಸಿಕ್ಕೋ ಅಂತ ಸಂದರ್ಭಗಳು ನಾವು ನೋಡಿದ್ದೀವಿ. 100 ಮೊಟ್ಟೆಗೆ ಆವರೇಜ್ ನೋಡೋದಾದ್ರೆ 80 ಕೆಜಿ 100 ಮೊಟ್ಟೆಗೆ ಅವರಲ್ಲಿ ಸಿಗ್ತಾ ಇದೆ ಸರ್. ಅಂದ್ರೆ ಸ್ಟ್ಯಾಂಡರ್ಡ್ ಆಗಿ ಬೆಳಿಬೇಕು ಅಲ್ವಾ? ಎಲ್ಲ ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡು ಅದನ್ನ ಅಷ್ಟೇ ಸ್ಥಿರವಾಗಿ ಪ್ರತಿ ಬೆಳೆಲೂ ಅವರು ಕಾಪಾಡ್ಕೊಂತ ಬರ್ತಾ ಇದಾರೆ. ಹಾಗಾಗಿ ಅವ್ರಿಗೆ ಒಂದು ಬೆಳೆ ಸ್ಥಿರತೆ ಕಂಡು ಬಂದಿದೆ. ರೋಟರಿ ಮೌಂಟೇಜಸ್ ಯೂಸ್ ಮಾಡ್ಬೇಕು ಅಂತ ಹೇಳ್ತಿರತ್ತ? ಹೌದು, ರೋಟರಿ ಮೌಂಟೇಜಸ್ ಯೂಸ್ ಮಾಡೋದ್ರಿಂದ ಏನಂದ್ರೆ ಗೂಡಿನ ಸಮಾನತೆ ಕಾಪಾಡ್ಕೋಬಹುದು. ಅಲ್ಲ, ನಿಮ್ಗೇನು ರೇಷ್ಮೆ ಗೂಡೇನ್ ಬೇಡವಲ್ಲ, ಅದ್ರೊಳಗಡೆ ಇರೋ ಪ್ಯೂಪ ತಾನೇ ಬೇಕು. ನಮಗೆ ಪ್ಯೂಪ ಬೇಕು, ಬಟ್ ರೈತರಿಗೆ ಬೇಕಾಗಿರೋದು ಗೂಡು. ಅಲ್ಲ, ಆದ್ರೆ ನೀವು ಗೂಡು ಸಮೇತ ತಗೋತೀರಾ ಅಲ್ವಾ? ಹೌದು. ಮತ್ತೆ ಅವ್ರಿಗೇನು ಗೂಡು ಉಳಿಯಲ್ವಲ್ಲ? ಅವ್ರಿಗೆ ಗೂಡು ಉಳಿಯೋದಿಲ್ಲ. ಚಂದ್ರಿಕೆಲ್ಲೂ ಹಾಕಿ ಕೊಡ್ಬೋದಾ ನಿಮ್ಗೆ? ಇಲ್ಲ, ಆತರ ಇಲ್ಲ. ನಮ್ಗೆ ರೋಟರಿ ಮೌಂಟೇಜಸ್ ಅಲ್ಲಿ ಹೇಳ್ತಿರೋ ಒಂದು ಮುಖ್ಯ ಕಾರಣ ಅಂದ್ರೆ ಪ್ಯೂಪೇಷನ್ ಚೆನ್ನಾಗುತ್ತೆ. ಈ ನಾವು ಬಿದಿರಿನ ಚಂದ್ರಿಕೆ ಆಗ್ಲಿ ಅಥವಾ ಕೊಲಾಪ್ಸಿಬಲ್ ಮೌಂಟೇಜಸ್ ಅಂತ ಈ ಹಸಿರು ಪ್ಲಾಸ್ಟಿಕ್ ಚಂದ್ರಿಕೆ ಅನ್ನೋದ್ರಲ್ಲಿ ಏನಾದ್ರೆ, ಈ ಬೇಸಿಕಲಿ ಏನಂದ್ರೆ ಈ ಯೂರಿನೇಷನ್ ಜಾಸ್ತಿ ಆದಾಗ ಗೂಡು ಬಹಳಷ್ಟು ಮೆತ್ತಗಾಗ್ಬಿಡುತ್ತೆ. ಈ ರೋಟರಿ ಮೌಂಟೇಜ್ ಬಳಸೋದ್ರಿಂದ ಏನಾಗುತ್ತೆ, ಆ ಯೂರಿನೇಷನ್ ಏನಿದ್ರು ಎಲ್ಲ ಕೆಳಗೆ ಬಿದ್ದು ಗೂಡು ಬಹಳಷ್ಟು ಉತ್ತಮ ಗುಣಮಟ್ಟದ ಗೂಡು ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ರೋಟರಿ ಮೌಂಟೇಜಸ್ ಅಳವಡಿಸ್ಕೊಳ್ಳೋದೇ ಬಹಳಷ್ಟು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಈಗ ಬಿತ್ತನೆ ಬೆಳೆಯೋದಕ್ಕೆ ರೈತರಿಗೆ ಸಾಕಷ್ಟು ಅವಕಾಶ ಇದೆಯಾ? ಅಂದ್ರೆ ತುಂಬಾ ಜನ ಬರಬಹುದಾ, ನಾವು ಬೆಳ್ಕೊಡ್ತೀವಿ ನಿಮ್ಗೆ ಅಂತ, ಅಥವಾ ಸೀಮಿತವಾಗಿದೆಯಾ ಅವಕಾಶ? ಇಲ್ಲ, ಹಾಗೇನಿಲ್ಲ, ಸೀಮಿತ ಅಂತೇನಿಲ್ಲ, ಬರ್ತಾ ಇದ್ದಾರೆ ಬಹಳಷ್ಟು. ಬಟ್ ಅವ್ರಿಗೆ ನಾವು ಹೇಳದಂತೆ ಈ ಎಲ್ಲ ಏನು ಸ್ಟೆಪ್ಸ್ ಇದೆ ಅದೆಲ್ಲ ಫಾಲೋ ಮಾಡಿ, ಆ ಸ್ಟೆಪ್ಸ್ನ ಅವರು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಅವ್ರಿಗೆ ಸರ್ಟಿಫಿಕೇಶನ್ ಸಿಗುತ್ತೆ, ಅವ್ರ ಮುಂದೆ ಬರ್ಬೋದು ಸರ್. ಭಾರತದಲ್ಲಿ ಇವಾಗ ನೋಡೋದಾದ್ರೆ ನಮ್ಮಲ್ಲಿ ನಿಯರ್ಲಿ 80% ರೈತರು ಅಡಾಪ್ಟೆಡ್ ಸೀಡರ್ಸ್ ಅನ್ನ ಹೇಳ್ತೀವಿ, ಈ ನಮ್ಮ ಪಿರಿಯಾಪಟ್ಟಣ ರೀಜನ್ ಇಂದಾನೇ ಇದ್ದಾರೆ. ಹೌದು. ಸೊ ನಾವು ನಮ್ಮ ಈ ಅಡಾಪ್ಟೆಡ್ ಸೀಡ್ ಏರಿಯಾಸ್ ದೇ ಆರ್ ದ ಸ್ಟ್ರೆಂತ್ ಆಫ್ ಇಂಡಿಯನ್ ಸಿರಿಕಲ್ಚರ್. ಅದೇ ನೋಡಿ, ಅವ್ರು ಬೆಳೆದು ಕೊಟ್ರೆ ನೀವು ಒಳ್ಳೆ ಹೈಬ್ರಿಡ್ ನ ಕೊಡೋದಕ್ಕೆ ಸಾಧ್ಯ. ಹೌದು, ಆ ಹೈಬ್ರಿಡ್ ನ ಬೆಳೆದಂತವ್ರು ಒಳ್ಳೆ ಗುಣಮಟ್ಟದ ರೇಷ್ಮೆಯನ್ನ ಕೊಡೋದಕ್ಕೆ ಸಾಧ್ಯ. ಹೌದು, ಈ ತಳಿ ಅಭಿವೃದ್ಧಿ ಅನ್ನೋದು ನಿರಂತರವಾಗಿ ನಿಮ್ಮಲ್ಲಿ ನಡೀತಾ ಇದೆ ಸರ್ ಅಲ್ವಾ? ಇದು ಏಕೆಂದ್ರೆ ನಾವು ಮುಂದಿನ 10 ವರ್ಷಕ್ಕೆ ಈಗ ನಮ್ಮ FC1 FC2 ಆಗ್ಲಿ, ಈಗ ಫೀಲ್ಡ್ ಅಲ್ಲಿ ಈಗ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಒಂದು ಸ್ಟೇಜ್ ಅಲ್ಲಿ ಹೇಗಂದ್ರೆ ಇದೇನಾರ ತೊಂದರೆ ಅಳವಡಪಡಿಸ್ತು ಅನ್ನೋದಾದ್ರೆ ಅದಕ್ಕೊಂದು ಬ್ಯಾಕಪ್ ಅಂತ ನಮ್ಮಲ್ಲಿ ಇರಬೇಕು. ಹಾಗಾಗಿ ಜಯಚಾಮರಾಜ ಅಂತ ಏನು ಹೇಳಿದೆ ಅದಿದೆ. ಅದು ಬಿಟ್ಟರೆ ಈಗ ನಾವು ಅಭಿವೃದ್ಧಿಪಡಿಸಿರುವಂತ TT21x TT56 ಇದು ಒಂದು ಕೂಡ ಇದೆ. ಅದಕ್ಕೆ ನಾಮಕರಣ ಮಾಡಿಲ್ಲ, ಅದಕ್ಕೆ ನಾಮಕರಣ ಆಗಬೇಕು ಸದ್ಯಕ್ಕೆ. ಹಾಗಾಗಿ ನಾವು ಈಗ ಸದ್ಯಕ್ಕೆ ಇದರಲ್ಲಿ 21 ಅನ್ನೋದು 2 oval ತಳಿ ಇದೆ, 56 ಬಂದು 2 dumbbell ತಳಿ ಇದೆ. ಸದ್ಯಕ್ಕೆ TT hybrid ಅಂತಾನೆ ಹೇಳ್ತೀವಿ, ಟೆಂಪರೇಚರ್ ಟಾಲರೆಂಟ್. ಇದು ಟೆಂಪರೇಚರ್ ಟಾಲರೆಂಟ್ 21x TT56 ಅಂತ. ಸೊ ಇದೆಲ್ಲ ಮುಂದಿನ 10 ವರ್ಷಕ್ಕೆ ನಮ್ಮಲ್ಲಿ ರೈತರಿಗೆ ಏನು ತೊಂದರೆ ಆಗದೆ ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಶೋಧನೆ ನಡೆಸಿ ನಾವು ಹೊಸ ಹೊಸ ಸಂಕರ್ಣ ದ್ವಿಸಂಕರ್ಣ ತಳಿಗಳನ್ನ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಈಗಲೂ ಕೂಡ ಇನ್ನು ಪ್ರಿಲಿಮಿನರಿ ಸ್ಟೇಜಸ್ಸಲ್ಲಿ ಇನ್ನು ಹಲವು ಹೆಚ್ಚು ಹೈಬ್ರಿಡ್ಗಳನ್ನ ಡೆವಲಪ್ ಮಾಡ್ತಾ ಇದ್ದೀವಿ, ಅದ್ರ ಸಂಶೋಧನೆ ನಡೀತಾ ಇದೆ. ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಗ್ರಾಮ್. ಟೆಂಪರೇಚರ್ ಟಾಲರೆಂಟ್ ಅಂದ್ರೆ ತಾವು ಉತ್ತರ ಕರ್ನಾಟಕವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅಭಿವೃದ್ಧಿಪಡಿಸಿದ್ರೆ ಈ ತಳಿನ. ಹೌದು ಅಲ್ವೇ? ಅಲ್ಲಿ ಸ್ವಲ್ಪ ಜಾಸ್ತಿ, ಎಲ್ಲಿ ಟೆಂಪರೇಚರ್ ಬಂದು 36 degree ವರೆಗೂ ಹೋಗುತ್ತೆ. ಇದನ್ನ ಅಭಿವೃದ್ಧಿಪಡಿಸೋ ಸಮಯದಲ್ಲೇನೆ ನಾವು ನಮ್ಮಲ್ಲಿ 36 degreeನಲ್ಲಿ ಟೆಂಪರೇಚರ್ ಕೊಟ್ಟು ಅದನ್ನ 8 ಜನರೇಷನ್ ವರೆಗೂ ಕಂಟಿನ್ಯೂಸ್ ಆಗಿ ನಾವು ಅದಕ್ಕೆ ಆ ಟ್ರೀಟ್ಮೆಂಟ್ ಕೊಟ್ಟು ಕೊಟ್ಟು ಡೆವಲಪ್ ಮಾಡಿರೋಂಥದ್ದು. 36 degrees ಅಂದ್ರೆ ಮೈಸೂರಲ್ಲೇ ಹೋಗುತ್ತೆ, ಮೈಸೂರಲ್ಲಿ ಅಂದ್ರೆ ಸಾಕಾಣಿಕೆ ಕ್ರಿಯೆಯಲ್ಲಿ ನಾವು ಕೊಡಬೇಕಾಗಿರೋಂಥ ಉಷ್ಣಾಂಶ ಬಂದು 25 degrees. ಅದಕ್ಕಿಂತ ಹೆಚ್ಚಿನ ಟೆಂಪರೇಚರ್ ಕೊಟ್ಟು ಅದನ್ನ ಆ ಸಿಚುವೇಶನ್ಗೆ ಅಕ್ಲಿಮಟೈಸ್ ಅಂತ ಏನು ಹೇಳ್ತೀವಿ, ಹೊಂದ್ಕೊಳ್ಳೋದ ರೀತಿ ಮಾಡ್ತಾ ಇದೆ, ಮಾಡಿ ಅದನ್ನು ಡೆವಲಪ್ ಮಾಡಿ. ಈಗ ಇದು ನಾವು ನಾರ್ತ್ ಇಂಡಿಯಾ ರೀಜನ್ ಅಲ್ಲೂ ಕೂಡ ಇದರ ಸಾಕಾಣಿಕೆ ನೋಡಿದೀವಿ ಟ್ರಯಲ್ ಬೇಸಿಸ್ ಮೇಲೆ, ಎಲ್ಲ ಕಡೆ ಒಳ್ಳೆ ಇಳುವರಿ ಬಂದಿದೆ. ಸೊ ಆ ಥರ ನೋಡೋದ್ರೆ ಎಲ್ಲಿ ನಮಗೆ ಬೆಳೆ ಕಂಪ್ಲೀಟ್ ಲಾಸ್ ಆಗ್ತಾ ಅಂತ ಜಾಗಗಳಿದೆ ಅಲ್ಲೆಲ್ಲ ಈ ಒಂದು ಹೈಬ್ರಿಡ್ ಉನ್ನತ ಬೆಲೆನ ನಮಗೆ ಕೊಟ್ಟಿದೆ. ಮೇಡಮ್, ಈಗ ಹೆಚ್ಚಿನ ಉಷ್ಣಾಂಶಕ್ಕೆ ಸೂಕ್ತವಾದಂತಹ ತಳಿ ಏನೋ ಸರಿ, ತುಂಬಾ ಕೋಲ್ಡ್ ಇರುತ್ತಲ್ಲ, ಈಗ ನಮ್ಮ ಮಡಿಕೇರಿ ಅಂತ ಪ್ರಾಂತ್ಯಗಳು ಥಂಡಿ ಜಾಸ್ತಿ ಇರುವಂತಹ ಕಡೆನೂ ಕೂಡ ಚೆನ್ನಾಗಿ ಕೆಲಸ ಮಾಡುವಂತಹ ತಳಿಗಳು ಇದ್ದಾವ ನಿಮ್ಮಲ್ಲಿ? ಇದಾವೆ ಸರ್. ಈಗ ನಾನು ಹೇಳಿದ ನಮ್ಮ ಪಾಪ್ಯುಲರ್ FC1 FC2 ಹೇಳದ್ನಲ್ವಾ, ಅದು ಪ್ರತಿಯೊಂದು ರೀಜನ್ಗೂ ಚೆನ್ನಾಗಿ ಹೊಂದ್ಕೊಂಡು ಹೋಗೋ ಅಂತ ಹೈಬ್ರಿಡ್ ಅದು FC1 FC2. TT21 ನಾವು ಹೇಳಿದಂಗೆ ಹೈ ಟೆಂಪರೇಚರ್, ಹಾಗಂತ ಟೆಂಪರೇಚರ್ ಕಡಿಮೆ ಇರೋ ಜಾಗದಲ್ಲಿ ಬರೋದಿಲ್ಲ ಅಂತೇಳಿ ಟ್ರಯಲ್ನಲ್ಲಿ ಅಂತ ಜಾಗಗಳಲ್ಲೂ ತುಂಬಾ ಒಳ್ಳೆಯ ಸಾಕಾಣಿಕೆ ಬಂದಿದೆ ಅದು ಕೂಡ. ಅಂದ್ರೆ ಈಗ ಚಳಿಗಾಲದಲ್ಲಿ ಅಥವಾ ಚಳಿಯಲ್ಲಿ ಬೆಳೆಯೋದಕ್ಕೆ ರೇಷ್ಮೆ ಹುಳುಗೆ ಏನು ಸಮಸ್ಯೆ ಇಲ್ಲ, ಆದರೆ ಹೆಚ್ಚು ಟೆಂಪರೇಚರ್ ಅಲ್ಲಿ ಬೆಳೆಯೋದೇ ಅದಕ್ಕೆ ಕಷ್ಟ ಅಲ್ವಾ? ಹೌದು. ಹಾಗಾಗಿ ಅದಕ್ಕೆ ಸೂಕ್ತವಾದಂತಹ ಒಂದಷ್ಟು ತಳಿಗಳನ್ನು ತಾವು ಅಭಿವೃದ್ಧಿಪಡಿಸಿದ್ದೀರಿ. ಹೌದು. ಈಗ ರೈತರಿಗೆ ಏನಾದರೂ ತುಂಬಾ ಆಸಕ್ತಿ ಬಂತಪ್ಪ, ನಾನು ಹೊಸ ತಿಳ್ಕೊಳ್ಳೋಣ ಅಂತಂದ್ರೆ ನಿಮ್ಮಲ್ಲಿಗೆ ಬಂದ್ರೆ ನೀವೇನಾದ್ರು ಹೇಳ್ಕೊಡ್ತೀರಿ ಅವ್ರಿಗೆ? ಖಂಡಿತವಾಗ್ಲೂ ಹೇಳ್ಕೊಡ್ತೀವಿ ಸರ್. ನಮ್ಮಲ್ಲಿ 5 ದಿನದ ತರಬೇತಿ ಕೂಡ ಇದೆ, ಬರೀ ಸಾಕಾಣಿಕೆ ಬಗ್ಗೆ ಹೇಳೋದು ಇಲ್ಲ, ಬರೀ ತಳಿಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದಾದ್ರೆ ಇಲ್ಲ, 15 ದಿನದ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, 1 ತಿಂಗಳ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, 3 ತಿಂಗಳ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ಈ ಎಲ್ಲದರಲ್ಲೂ ಇದೆಲ್ಲ ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ಸ್. ಸೊ ನೀವು ಯಾವ ಒಂದು ಸಾಕಾಣಿಕೆ ಟೈಮಲ್ಲಿ ಬೇಕಾ ಅಥವಾ ಹಿಪ್ಪನೇಳೆ ತೋಟಗಳ ಬಗ್ಗೆ ಬೇಕಾ ಅಥವಾ ನಿಮಗೆ ಈ ನೈರ್ಮಲ್ಯತೆ ಕಾಪಾಡ್ಕೊಳ್ಳೋದ್ರ ಬಗ್ಗೆ ಬೇಕಾ, ಅದ್ರ ಬಗ್ಗೆ ಎಲ್ಲ ನಿಮಗೆ ನಾವು ತರಬೇತಿ ರೈತರುಗಳಿಗೆ ಕೊಡ್ತೀವಿ. ಈ ತಳಿಗಳ ಬಗ್ಗೆ ಮತ್ತೆ ತಳಿ ಅಭಿವೃದ್ಧಿ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಖಂಡಿತವಾಗ್ಲು ನಮ್ಮಲ್ಲಿ ಅದಕ್ಕೆ ಅಂತಾನೆ ಇಂಟೆನ್ಸಿವ್ ಬಯೋಟೆಕ್ ಟ್ರೈನಿಂಗ್ ಅಂತ ಇದೆ, ಆ ತರಬೇತಿ ನಾವು ಅವ್ರಿಗೆ ಕೊಡ್ತೀವಿ. ಜೈವಿಕ ತಂತ್ರಜ್ಞಾನವನ್ನು ಕೂಡ ತಾವು ಬಳಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಹೌದು ಅಲ್ವಾ? ಹೌದು. ಅದು ಕೂಡ ತಮ್ಮ ಉಪಯೋಗಕ್ಕೆ ಬಂದಿದೆ, ತುಂಬಾ ಬಹಳ ಇಂಪ್ರೂವ್ಮೆಂಟ್ ಬಂದಿದೆ ಅದರಿಂದ. ಈಗ ಹೇಗೆ ಅಂದ್ರೆ ಎಲ್ಲ ರೈತರ ತೋಟದಲ್ಲೂ ನಾವು ಹಿಪ್ಪನೇರಳೆ ಸೊಪ್ಪು ಒಂದೇ ಗುಣಮಟ್ಟದಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಜೊತೆಗೆ ಕೆಲವು ರಾಜ್ಯಗಳಲ್ಲಿ ಅಥವಾ ಕೆಲವು ಜಾಗಗಳಲ್ಲಿ ಹಿಪ್ಪನೇರಳೆ ಸೊಪ್ಪು ತುಂಬಾ ಚೆನ್ನಾಗಿ ಬರೋದಿಲ್ಲ ಅಂತ ಒಂದು ಈ ನಾವೇನು ಸಬ್ ಆಪ್ಟಿಮಲ್ ಕಂಡೀಷನ್ ಅಂತ ಹೇಳ್ತೀವಲ್ವಾ, ಅಂತ ಜಾಗದಲ್ಲೂ ಅಂತ ಸೊಪ್ಪು ಕೊಟ್ಟರು ಅದನ್ನು ತಿಂದು ಅರಗಿಸ್ಕೊಂಡು ಇದು ಗೂಡ್ ಕಟ್ಟಬಲ್ಲದು ಅಂತ ಒಂದು ಸಂಕರಣ ಕೂಡ ನಮ್ಮಲ್ಲಿದೆ. ಅದೇ ನಾನು G11 G19 ಅಂತ ಏನು ಹೇಳಿದೆ ಅದು, ಅದರಲ್ಲಿ ನಮ್ಮಲ್ಲಿ ಸಿಂಗಲ್ ಹೈಬ್ರಿಡ್ ಕೂಡ ಇದೆ, Gen 3 into Gen 2 ಅಂತೇಳಿ. ಜೆನ್ ಅಂದರೆ ಜೆನೆಟಿಕ್ ಮಾರ್ಕರೇ, ಅಂದರೆ ಇದರಲ್ಲಿ ಅಮೈಲೈಸ್ ಅಂದರೆ ಜೀನ ಶಕ್ತಿನ ಹೆಚ್ಚಿಸೋ ಅಂತ ಒಂದು ಎನ್ಝೈಮ್ ಅಂತ ಹೇಳ್ತೀವಲ್ಲ, ಅಮೈಲೈಸ್ ಮಾರ್ಕರ್. ಈ ಮಾರ್ಕರ್ನ ನಮ್ಮ ತಳಿಗಳಲ್ಲಿ ಇಂಟ್ರಾಗ್ರೇಷನ್ ಅಂದರೆ ಕ್ರಾಸಸ್ ಮಾಡಿ ಡೆವಲಪ್ ಮಾಡಿರೋವಂಥದ್ದು. ಈ ಜೀರ್ಣಶಕ್ತಿ ಅಥವಾ ಜೀರ್ಣಕ್ರಿಯೆ ಹೆಚ್ಚು ಈ ನಮ್ಮ ವೈಲ್ಡ್ ವೆರೈಟೀಸ್ ಪ್ಯೂರ್ ಮೈಸೂರು ರೇಸ್ ಅಂತ ಏನು ಹೇಳಿದೆ ಅದರಲ್ಲಿ ಬಹಳ ಚೆನ್ನಾಗಿದೆ. ಅದನ್ನು ನಮ್ಮ ಬೈವೋಲ್ಟೈನಿಗೆ ಇಂಟ್ರಾಗ್ರೇಷನ್ ಅಂತ ಹೇಳ್ತೀವಿ, ಮಾಡಿ ಆ ಒಂದು ತಳಿನ ನಾವು ಅಭಿವೃದ್ಧಿಪಡಿಸಿ ಅದರಲ್ಲಿ ಸಿಂಗಲ್ ಹೈಬ್ರಿಡ್ಸ್ ಮತ್ತು ಡಬಲ್ ಹೈಬ್ರಿಡ್ಸ್ ಡೆವಲಪ್ ಮಾಡಿದ್ದೀವಿ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ. ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ನೋಡಿ, ತಳಿ ಅಭಿವೃದ್ಧಿ ಅನ್ನೋದು ಒಂದು ಬಹಳ ವಿಶಿಷ್ಟವಾದ ವಿಶೇಷವಾದಂತಹ ಸಬ್ಜೆಕ್ಟ್ ಅಲ್ವಾ? ಹೌದು. ಅಂದರೆ ಈ ತರಹದ ಸಂಶೋಧನೆಗಳು ನಡೀತಾ ಇರೋದ್ರಿಂದಲೇ ಅಲ್ಲಿ ರೈತ ನೆಮ್ಮದಿಯಾಗಿ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾನೆ. ಡಾಕ್ಟರ್ ಕುಸುಮ ಅವರೇ, ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ನೇರವಾಗಿ ನಮ್ಮ ಕೇಳುಗರು ಪಡೆದುಕೋಬೇಕು ಅನ್ನೋದಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಹಾಂ, ಖಂಡಿತ ಸರ್. 8036642 ಇನ್ನೊಮ್ಮೆ 9483642 ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟ್ರೆ. 9483642 ಒಳ್ಳೆಯದು ಡಾಕ್ಟರ್ ಕುಸುಮ ಅವರೇ, ಇದುವರೆಗೂ ನೂತನವಾಗಿ ತಾವು ಅಭಿವೃದ್ಧಿಪಡಿಸಿರುವಂತಹ ರೇಷ್ಮೆ ಹುಳುಗಳ ಸಂಕೀರ್ಣ ತಳಿಗಳು ಹಾಗೆ ಡಬಲ್ ಹೈಬ್ರಿಡ್ಗಳ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ನೂತನ ರೇಷ್ಮೆ ಹುಳು ಸಂಕರಣ ತಳಿಗಳು ಹಾಗೂ ಜನಪ್ರಿಯ ಡಬಲ್ ಹೈಬ್ರಿಡ್ ತಳಿಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಲ್ ಕುಸುಮ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಹಿಪ್ಪುನೇರಳೆಯಲ್ಲಿ ಎಲೆಚುಕ್ಕೆ ರೋಗ ಮತ್ತು ಬೆಂಕಿ ರೋಗಗಳ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್